ಕೊಡಗು ಮಂಕಿ ಭಟ್ಕಳ ಕಾರವಾರ ಹೊನ್ನಾವರ ಧರ್ಮಸ್ಥಳ ಕಾರ್ಕಳ ಬಂಗಾರಪೇಟೆ ಆಗುಂಬೆಯಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಆಗಾಗ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 27, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆಹಾನಿ ಸಮೀಕ್ಷೆ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಮಳೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳ ಭೇಟಿ, ಪರಿಶೀಲನೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಮತದಾನ ಅಂತ್ಯ, 24ರಂದು ಫಲಿತಾಂಶ. ದೆಹಲಿಯಲ್ಲಿ ನಾಡಿದ್ದು ಗಣಿಗಾರಿಕೆ ಕುರಿತ 5ನೇ ರಾಷ್ಟೀಯ ಸಮಾವೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಲಿಂಗಸೂರು ತಾಲೂಕಿನ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅನುಷ್ಠಾನವಾಗುತ್ತಿರುವ ರೊಟ್ಟಿ ತಯಾರಿಕಾ ಯಂತ್ರದ ಕುರಿತು ಫಲಾನುಭವಿ ಶೈಲಜಾ ಮತ್ತು ಕೃಷಿ ಅಧಿಕಾರಿ ಮೊಹಮ್ಮದ್ ಅಲಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ರಾಯಚೂರು ತಾಲೂಕಿನ ಪಲವಲ್ದೊಡ್ಡಿ ಗ್ರಾಮದ ಜಂಗ್ಲಿ ಸಾಬ್ ಅವರ ಹೂ ಬೇಸಾಯದ ಅನುಭವಗಳು. ನಂತರ ಕುಷ್ಟಗಿ ತಾಲೂಕಿನ ಗುಮ್ಗೇರ್ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಅವರಿಂದ ರಿವಾಯತ್ ಪದಗಳನ್ನು ಕೇಳಲಿದ್ದೀರಿ. ಬನ್ನಿ ರೈತ ಬಂಧುವರೇ, ಮೊದಲಿಗೆ ಕೇಳೋಣ. ಲಿಂಗಸೂರು ತಾಲೂಕಿನ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅನುಷ್ಠಾನವಾಗುತ್ತಿರುವ ರೊಟ್ಟಿ ತಯಾರಿಕಾ ಯಂತ್ರದ ಕುರಿತು ಫಲಾನುಭವಿಗಳಾದ ಶೈಲಜ ಮತ್ತು ಕೃಷಿ ಅಧಿಕಾರಿ ಮೊಹಮ್ಮದ್ ಅಲಿ ಅವರೊಂದಿಗೆ ಸಂದರ್ಶನ. ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರೊಟ್ಟಿ ಮಷಿನ್ಗಳು ಹಾಕ್ಕೊಂಡು ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಯಲ್ಲಿ ಗ್ರಾಮೀಣ ಹೆಣ್ಣುಮಕ್ಕಳು ತೊಡಗಿದ್ದಾರೆ. ಇದಕ್ಕೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಕಷ್ಟು ಒಂದು ಉಪಯೋಗವನ್ನು ಅಥವಾ ಅನುಕೂಲತೆಯನ್ನು ಗ್ರಾಮೀಣ ಹೆಣ್ಣುಮಕ್ಕಳಿಗೆ ಮಾಡಿಕೊಡ್ತಾ ಇದೆ. ಲಿಂಗಸೂರು ತಾಲೂಕಿನಲ್ಲಿ ಹಲವಾರು ಜನ ಮಹಿಳೆಯರು ರೊಟ್ಟಿ ಮಷಿನ್ಗಳನ್ನು ಹಾಕ್ಕೊಂಡು ರೊಟ್ಟಿಯನ್ನು ತಯಾರು ಮಾಡಿ ಆರ್ಥಿಕವಾಗಿ ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೋತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಅಲಿಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಒಂದು ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈ ಲಿಂಗಸೂರು ತಾಲೂಕಿನಲ್ಲಿ ಎಷ್ಟು ರೊಟ್ಟಿ ಮಷಿನ್ಗಳನ್ನು ಸ್ವಸಹಾಯ ಸಂಘಗಳಿಗೆ ಕೊಟ್ಟಿದ್ದಾರೆ, ಯಾವ ರೀತಿ ನಡೆದಿದ್ದಾವೆ ಅಂತಕ್ಕಂಥ ವಿಚಾರ, ಜೊತೆಗೆ ಫಲಾನುಭವಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಶೈಲಜಾ ಅವರು ತಮ್ಮ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ಮೊದಲನೇದಾಗಿ ಮೊಹಮ್ಮದ್ ಅಲಿಯವರು ರೊಟ್ಟಿ ಮಷಿನ್ಗಳನ್ನು ಹೇಗೆ ಕೊಡ್ತಾ ಇದ್ದಾರೆ, ಎಷ್ಟು ಮಷಿನ್ಗಳನ್ನು ಲಿಂಗಸೂರು ತಾಲೂಕಿನಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿ ನಡೆದಿದ್ದಾವೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಂಜುನಾಥ ಸ್ವಾಮಿ ಸರ್ಸುತ್ತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರು ಕೃಪೆ ಆಶೀರ್ವಾದವನ್ನು ಬಿಡುತ್ತಾ ಇಂದು ನಾವು ಲಿಂಗಸೂರು ತಾಲೂಕಿನಲ್ಲಿ ನಮ್ಮ ಯೋಜನೆ ಬಂದು ಒಂದು 6-7 ವರ್ಷ ಆಗಿದೆ. ಸುಮಾರು 7 ವರ್ಷದಲ್ಲಿ ಇಡೀ ನಮ್ಮ ತಾಲೂಕಿನಾದ್ಯಂತ ಒಂದು 50-60 ಮಹಿಳೆಯರಿಗೆ ರೊಟ್ಟಿ ಮಿಷಿನ್ಗಳನ್ನು ನಮ್ಮ ಸಂಘದ ವತಿಯಿಂದ ಕೊಡಿಸಿದ್ದೀವಿ. ಅವರಿಗೆ ಸಂಘದ ವತಿಯಿಂದ ಅಂದರೆ ಅವರಿಗೆ ನಮ್ಮ ಸಂಘದಲ್ಲಿ ಲೋನ್ ತೊಗೊಂಡಿರ್ತಾರೆ, ಆ ಲೋನಿನ ಮೂಲಕನೇ ಕೊಡ್ತಾ ಇರ್ತೀವಿ ನಾವು. ಇದು ಸಲ್ಕೋ ಸೋಲಾರ್ ಕಂಪನಿ ಕಡೆಯಿಂದ ಕೊಡ್ತಾ ಇರೋದು ನಾವು. ಸಲ್ಕಾ ಸೋಲಾರ್ ಕಂಪ್ನಿಯವ್ರಿಗೆ ದುಡ್ಡು ಕೊಡ್ತೇವೆ ನಾವು, ಇವರು ನಮ್ಮ ಸಂಘದ ಹತ್ರ ದುಡ್ಡು ಬರೆಸಿರ್ತಾರೆ, ಅವರು ಸಲ್ಕಾ ಸೋಲಾರ್ ಕಂಪ್ನಿಯವರು ಅವರು ನಾವು ಒಟ್ಟಿಗೆ ಬಂದು ಕರೆಸಿ ಮೇಲೆ ಪ್ಲೇಟ್ ಕುಣಿಸಿರ್ತೀವಿ ಸಲ್ಕಾ ಸೋಲಾರ್ದು, ಕೆಳಗಡೆ ರಟ್ಟಿ ಮಿಷಿನ್ ಕುಣಿಸಿರ್ತೀವಿ. ಇದು ಒಂದು ರಟ್ಟಿ ಮಿಷಿನ್ 64,000 ರೂಪಾಯಿ ಬೀಳ್ತದೆ ಸರ್. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಾವು ಹಟ್ಟಿ ವಲಯದಲ್ಲಿ ಹಾಕಿರೋದು, ಹಟ್ಟಿ ವಲಯದಲ್ಲಿ ಹಾಕಿ ಅದಾದ ನಂತರ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿನ ಮಹಿಳೆಯರಿಗೆ ನಾವು ಅಧ್ಯಯನ ಪ್ರವಾಸ ಅಂತೇಳಿ ಮಾಡ್ತೇವೆ. ನಾವು ಮಹಿಳೆಯರಿಗೆ ಒಂದು ಸ್ವ ಉದ್ಯೋಗ ಅಧ್ಯಯನ ಪ್ರವಾಸ ಮಾಡಬೇಕು, ಮಹಿಳೆಯರು ತಮ್ಮ ಮನೆಯಲ್ಲಿ ಕೂಡೋದಕ್ಕಿಂತ ತಮ್ಮ ಮನೆ ಕೆಲಸದ ಜೊತೆಗೆ ಬೇರೆ ಕೆಲಸ ಏನಾದರೂ ಮಾಡಬೇಕಂತೇಳಿ ನಾವು ಸುತ್ತಮುತ್ತ ಇರ್ತಕ್ಕಂಥ ಇದೇ ಭಾಗದಲ್ಲಿ ನೀರಲ್ಕೆರೆ ಗ್ರಾಮದಲ್ಲಿ ಈ ಅಮ್ಮವರಿಗೆ ನಾವು ಅಧ್ಯಯನ ಪ್ರವಾಸ ಕರ್ಕೊಂಡೋಗಿದ್ದೀವಿ. ಇಲ್ಲಿ ಹಟ್ಟಿ ಗ್ರಾಮದಲ್ಲಿ ಕರ್ಕೊಂಡೋಗಿದ್ದೀವಿ, ಹಟ್ಟಿ ಗ್ರಾಮದಲ್ಲಿ ಸೇಲಿ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಒಂದು ಕರಡುಕಲ್ಲು ಅಂತ ಬರ್ತದೆ, ಅಲ್ಲಿ ಒಂದು ಹಾಕಿದ್ದೀವಿ. ಆಮೇಲೆ ಕಸಬಲಿಂಗ್ಸರ್ ಅಂತ ಬರ್ತದೆ, ಕಸಬಲಿಂಗ್ಸರಲ್ಲಿ ಹಾಕಿದ್ದೀವಿ, ಮುದುಗಲಲ್ಲಿ ಹಾಕಿದ್ದೀವಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ಮಹಿಳೆಯರಿಗೆ ಅವರಿಗೆ ನಾವು ಸ್ವ ಉದ್ಯೋಗ ಮಾಡಲಿ ಅಂತೇಳಿ ರೊಟ್ಟಿ ಮಿಷಿನ್ ಹಾಕಿಬಿಟ್ಟಿರ್ತೀವಿ. ಈಗ ರೊಟ್ಟಿ ಮಿಷಿನ್ 65,000 ಹೇಗೆ ಕಂತಿನಲ್ಲಿ ಕಟ್ಟಬೇಕಾಗತ್ತಾ, ಒಮ್ಮೆ ಕಟ್ಟಬೇಕಾಗತ್ತಾ, ಮಹಿಳೆಯರು ಹೇಗೆ? ಮಹಿಳೆಯರಿಗೆ ಅವ್ರಿಗೆ ಕೇಳ್ತೀವಿ, ಅದು 64,000 ರೂಪಾಯಿ ಬೀಳ್ತದೆ. ಅವ್ರ ಕಂತಿನ ಮೂಲಕ ಹಾಕಿಕೊಡ್ತೀರಿ ವಾರದ ರೂಪಿನಲ್ಲಿ, ವಾರದ ಮರುಪಾವತಿಯಲ್ಲಿ ಇಷ್ಟಿಷ್ಟು ಮರುಪಾವತಿ ಮಾಡಬೇಕು. ಅವ್ರ ಸಾಮರ್ಥ್ಯ ಅಭಿವೃದ್ಧಿ ಕೇಳ್ತೀವಿ, ನಿಮ್ಮಿಂದ ಎಷ್ಟಾಗ್ತದೆ ಒಂದು ವಾರಕ್ಕೆ, ನಿಮ್ಮ ಬಿಸಿನೆಸ್ ಅವ್ರಿಗೆ ಎಷ್ಟು ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಸರ್ ನಾವು ಪ್ರತಿ ವಾರ ಒಂದು 300 ರೂಪಾಯಿ ಕಟ್ತೀವಿ ಸರ್, 300 ರೂಪಾಯಿ 300 ರೂಪಾಯಿ ಅದೇ ಥರ ವಾರದ ಕಂತಿನಲ್ಲಿ ಹಾಕಿಕೊಡ್ತೀವಿ ನಾವು ಅವರಿಗೆ. ಬಡ್ಡಿ ಅದು ಈಗ 65,000 ಅಂದ್ರೆ ಬಡ್ಡಿ ಅದು ಹಾಕ್ತಾರೆ ಅದಕ್ಕೆ? ಬಡ್ಡಿ ಎರಡು ಕುಡಿಕೇಶಿ ವಾರದ ಕಂತಲ್ಲಿ ಇಷ್ಟು ಬರ್ತದೆ ಅಂತ ಹೇಳ್ತೀವಿ ರೀ ನಾವು. ವಾರದ ಕಂತಲ್ಲಿ ಇಷ್ಟು ಬರ್ತದೆ ನೋಡ್ರಿ, ಇಷ್ಟು ಬಡ್ಡಿ ಇರ್ತದೆ, ವಾರದ ಕಂತಲ್ಲಿ ಇಷ್ಟು ಕಟ್ಕೊಂತ ಹೋಗ್ಬೇಕಂತ ಹೇಳ್ತೀವಿ. ಪ್ರತಿ ವಾರ ವಾರ ಅವರು ಬಿಸಿನೆಸ್ ಆಗಿರೋದು, ಅದಕ್ಕೆ ಪ್ರತಿ ವಾರದ ಕಂತಿನಲ್ಲಿ ಕಟ್ಕೊಂಡು. ಹೇಗೆ 65 ರೊಟ್ಟಿ ಮಷಿನ್ಗಳನ್ನು 65 ಸಂಘಗಳಿಗೆ ಕೊಟ್ಟಿದ್ದಿರ್ತಾವು, ಹೇಗೆ ಕೆಲಸ ನಡೆದಿದೆ ಸಂಘಗಳಲ್ಲಿ ರೊಟ್ಟಿ ಮಾಡ್ತಕ್ಕಂಥ ಕೆಲಸ? ರೊಟ್ಟಿ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ತಮ್ಮ ಕಾಲಿನ ಮೇಲೆ ತಾವು ನಿಂತ್ಕೊಂಡು ನಮ್ಮ ಯೋಜನೆ ಕಡೆಯಿಂದ ಚೆನ್ನಾಗಿ ಆಗಿದೆ ಸರ್, ಈ ಯೋಜನೆ ಕಡೆಯಿಂದ ನಾವು ಇಷ್ಟು ದಿನ ಆದರೆ ಮನೆಯಲ್ಲಿ ಕುಂತ್ಕೊಂಡಿದ್ದೀವಿ, ಹಂಗಾಗಿ ನಮ್ಗೆ ಹೊರಗಡೆ ಎಲ್ಲ ನಾವು ಬಿಸಿನೆಸ್ ಮಾಡಿ ಚೆನ್ನಾಗಿದೆ, ಅನುಕೂಲ ಆಗಿದೆ ಅಂತ ಪ್ರತಿಯೊಬ್ಬ ಮಹಿಳೆಯರು ಸಹ ಹೇಳ್ತಾರೆ. ಮರುಪಾವತಿಯನ್ನು ಹೇಗೆ ಮಾಡ್ತಾ ಇದ್ದಾರೆ ಮತ್ತೆ? ಮರುಪಾವತಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮರುಪಾವತಿ ಎಲ್ಲ ಚೆನ್ನಾಗಿ ಮಾಡ್ತಿದೆ. ಅದಲ್ಲದೆ ಮತ್ತೆ ಇವರು ಸೋಲಾರಿಂದ ರಟ್ಟಿ ಮಿಷಿನ್ ಹಾಕಿದ್ರೆ ಇವರಿಗೆ ನಾವು ಅನುದಾನ ಅಂತೇಳಿ ಸಹ ಕೊಡ್ತಾ ಇರ್ತೀವಿ. ಸೋಲಾರಿಂದ ಯಾರಾದ್ರೂ ಲೈಟ್ ಹಾಕ್ಸಿದ್ರೆ 2 ಲೈಟ್ ಸಿಸ್ಟಮ್ ಸಹ ಇರ್ತದೆ ಸೋಲಾರ್ ಕಡೆಯಿಂದ, ಸಲ್ಕೋ ಸೋಲಾರ್ ಕಡೆಯಿಂದ, ಅದು ಒಂದು 11,500 ರೂಪಾಯಿ 2 ಲೈಟಿನ ಸಿಸ್ಟಮ್. ಅದಾದ ಮತ್ತೆ ಒಂದು 2 ಲೈಟ್ ಒಂದು ಫ್ಯಾನ್ ಬೇಕಾದ ಅದು 13,000 ರೂಪಾಯಿ ಇರ್ತದೆ ರೀ ಸೋಲಾರ್ ಕಡೆಯಿಂದ. ಅಂದ್ರೆ ಎಷ್ಟಾಗತ್ತೆ 2 ಫ್ಯಾನು 2 ಲೈಟ್ ಅಂದ್ರೆ ಕಾಸ್ಟ್ ಎಷ್ಟಾಗತ್ತೆ ಸೋಲಾರ್ ಹಾಕ್ಸ್ಕೊಳ್ಳಿಕ್ಕೆ? ಸೋಲಾರ್ 2 ಲೈಟ್ 2 ಫ್ಯಾನ್ ಬೇಕಂದ್ರೆ ಅದೊಂದು 15,000 ರೂಪಾಯಿ ಹೊಂದಿದೆ ರೀ, 11,000 ರೂಪಾಯಿ ಇದೆ ರೀ. ಅದು ಮತ್ತೆ ವೋಲ್ಟೇಜು ಮತ್ತು ಬ್ಯಾಟ್ರಿ ಮೂಲಕವಾಗಿ ಹೇಳ್ತೀವಿ ನಾವು. ಫಸ್ಟ್ ಒಂದು 9,500 ರೂಪಾಯಿ ಸಹ ಇದೆ ರೀ, ಅದು ವೋಲ್ಟೇಜ್ ಬ್ಯಾಟ್ರಿ ಮೂಲಕ ಕಳಿತೀವಿ. ಸೋಲಾರ್ ಹಾಕಿಸ್ಕೊಂಡ್ರೆ ಒಮ್ಮೆ ಹಾಕಿಸ್ಕೊಂಡ್ರೆ ಎಷ್ಟು ವರ್ಷದ ನಿರ್ವಹಣೆ ಅದು ಏನು ಬರುತ್ತಾ? ಸೋಲಾರ್ ಏನು ಹೇಳ್ರಿ, ಬಿಸಿಲು ಇರೋವರೆಗೆ ಅಂತ ಸೋಲಾರ್ ಇದ್ದೇ ಇರ್ತದೆ ರೀ ನಮ್ಗೆ. ಬಿಸಿಲಿದ್ದರೆ ಆಯ್ತು ಅಲ್ರಿ, ಸೋಲಾರ್ ಇದ್ದೇ ಇರ್ತದೆ. ಅದು ಸ್ವಲ್ಪ ಮೇಲೆ ಪ್ಲೇಟ್ಗೆ ಪ್ಲೇಟನ್ನು ಸರ್ ಮಾಡಬೇಕು, ಯಾರು ಅದನ್ನು ಸ್ವಲ್ಪ ಪ್ಲೇಟ್ ಕಲ್ಲು ಹಾಕೋದು ಅದು ಹಾಕೋದು ಏನಾದ್ರು ಮಾಡಬಾರ್ದು. ಒಂದು ಬ್ಯಾಟ್ರಿ ಇರ್ತದೆ, ಬ್ಯಾಟ್ರಿಯಲ್ಲಿ ಬಿಸಿಲೇರಿ ನೀರು ಅಂತ ಇರ್ತದೆ ಅಲ್ರಿ ಪೆಟ್ರೋಲ್ ಬಂಕಲ್ಲಿ, ಆ ನೀರು ಒಂದು ಹಾಕಿದ್ರೆ ಆಯಿತು. ಒಂದು ವರ್ಷ ತನಕ ನಮ್ಮ ಯೋಜನೆ ಕಡೆಯಿಂದ ಸಲ್ಕೋ ಸೋಲಾರ್ ಅವರು ಫ್ರೀಯಾಗಿ ಸರ್ವಿಸ್ ಕೊಡ್ತಾರೆ, ಅವರು ಒಂದು ವರ್ಷ 2 ಸಾರಿ ಸರ್ವಿಸ್ ಕೊಡ್ತಾರೆ ಅವರೇ ಬಂದ ಕೇಶ ಒಂದು ವರ್ಷವರೆಗೆ. ಅದಾದ ನಂತರ ಅವ್ರಿಗೆ ಹೇಳ್ತಾರೆ ಸದಸ್ಯರಿಗೆ, ಇದರಲ್ಲಿ ಏನಾಗಲ್ಲ, ಸ್ವಲ್ಪ ನೀರು ಕಡಿಮೆ ಇರ್ತದೆ, ಆ ಬ್ಯಾಟ್ರಿ ನೀರು ಒಂದು ಹಾಕೊಂಬಿಡ್ರಿ, ಕರೆಕ್ಟಾಗಿ ಆಗ್ತದೆ. ಸದಸ್ಯರಿಗೆಲ್ಲ ಗೊತ್ತಾಗಿಬಿಡ್ತದೆ, ಹೌದು ಒಂದೆರಡು ಸಾರಿ ಬಂದು ಅವ್ರು ಪ್ರಾಕ್ಟಿಕಲ್ ಆಗಿ ತೋರಿಸಿ ಹೋಗಿರ್ತಾರೆ ನಮ್ಮ ಸಲ್ಕೋ ಸೋಲಾರ್ ಕಂಪ್ನಿಯವರು, ತಿರುಗಿ ಒಂದೆರಡು 3 ತಿಂಗಳಾದ್ರೆ ಇವರಿಗೆ ಅದು ಬ್ಯಾಟ್ರಿ ನೀರು ಹಾಕೊಂಡ್ಬಿಡ್ತಾರೆ. ಈಗ ರೊಟ್ಟಿ ಮಷಿನಿಗೂ ಕರೆಂಟ್ ಬೇಕಾಗಿಲ್ಲ ಅದಕ್ಕೆ? ಇಲ್ಲ ಯಾವುದೇ ರೀ ಯಾವುದೇ ರೀತಿಯಿಂದ ರೊಟ್ಟಿ ಮಷಿನಿಗೆ ಸಲ್ಕೋ ಸೋಲಾರ್ ಕಂಪ್ನಿ ಕಡೆಯಿಂದ ಯಾವುದೇ ರೀತಿಯಿಂದ ಕರೆಂಟಿನ ಅವಶ್ಯಕತೆ ಇಲ್ಲ. ಹಂಗಾಗಿ ಕಶಿ ಇದು ಸೋಲಾರ್ ಹಾಕಿದ್ರೆ ಅವರಿಗೆ ನಾವು ಅನುದಾನ ಅಂತೇಳಿ ಸಹ ಕೊಡ್ತೀವಿ ನಮ್ಮ ಯೋಜನೆ ಕಡೆಯಿಂದ. ಒಂದು ಸೋಲಾರ್ ಲೈಟ್ ಹಾಕ್ಸಿದ್ರೆ ಅವರಿಗೆ 400 ರೂಪಾಯಿ ಅನುದಾನ ಕೊಡ್ತೀವಿ, ಒಂದು ರೊಟ್ಟಿ ಮಿಷಿನ್ ಹಾಕ್ಸಿದ್ರೆ 750 ರೂಪಾಯಿ ಅನುದಾನ ಅಂತ ಕೊಡ್ತೀವಿ. ಹಂಗಾಗಿ ಸ್ವ ಉದ್ಯೋಗ ಮಾಡಲಿ ನಮ್ಮ ಪೂಜ್ಯರ ಆಶಯದಿಂದ, ಇವರಿಗೆ ಮಹಿಳೆಯರು ಸ್ವಾವಲಂಬನೆ ಆಗಲಿ ಅಂತೇಳಿ ಈ ಥರ ಆಗಿ ಅಭಿವೃದ್ಧಿ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಸೂರ್ಯ ಇದ್ದಾಗ ಮಾತ್ರ ಸೋಲಾರ್ ವರ್ಕೌಟ್ ಆಗುತ್ತೆ, ಸೂರ್ಯ ಇಲ್ಲಪ್ಪ ಅಂತಂದರೆ ಮೋಡ ಇತ್ತು ಅಂತಂದ್ರೆ ಆಗೋದಿಲ್ಲ. ಮಿನಿಮಮ್ ಒಂದು ಇಷ್ಟೇ ಇದೆ ಸರ್, ಇವಂತ ಮೋಡ ಇದೆ ಅಲ್ರಿ, ಆದರೆ ಇಲ್ಲಿ ಕೆಲಸ ಮಾಡ್ತಿದ್ವಿ ನೋಡಿದ್ರಲ್ಲ ನಾವು. ನೀವು ಪ್ರತ್ಯಕ್ಷ ಬ್ಯಾಟ್ರಿಯಲ್ಲಿ ಏನಾದ್ರು ಸ್ಟೋರೇಜ್ ಆಗಿರುತ್ತಾ ವೋಲ್ಟೇಜ್? ರೈಟ್, ಕರೆಕ್ಟ್ ಸರ್, ಚಾರ್ಜ್ ಆಗಿರ್ತದೆ. ಸರ್ ಈಗ ಒಂದು ತಾಸು ಏನಂದ್ರೆ ನನಗೆ ಬಿಸಿಲು ಬಿತ್ತಂದ್ರೆ ಸಾಕು ಸರ್, ಮಿನಿಮಮ್ 4-5 ತಾಸು ಅದು ಕೆಲಸ ಮಾಡ್ತದೆ ಮಿಷಿನ್. ಏನ್ರಿ ಸೂರ್ಯ ಬಿ ಇಷ್ಟು ಮೋಡ ಇದೆ ಅಂದ್ರೆ ಒಂದು ತಾಸಲ್ಲಿ ಆದ್ರೆ ಬಂದು ಹೋಗಿ ಹೋಗ್ತಾನೆ ಅವನು, ಬಂದು ಹೋಗ್ತಾನಲ್ರಿ, ಅದಾದ ನಂತರ ನಮಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ಒಳ್ಳೆಯ ಕೆಲಸ ಮಾಡ್ತಾ ಇದೆ ಗ್ರಾಮಾಭಿವೃದ್ಧಿ ಸಂಸ್ಥೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಸಾಕಷ್ಟು 65 ಮಷಿನ್ಗಳಲ್ಲಿ ಲಿಂಗಸೂರು ತಾಲೂಕಿನಲ್ಲಿ 65 ಮನೆತನ ನಡೀತಾ ಇದ್ದಾವೆ. ಒಂದು ರೊಟ್ಟಿ ಮಷಿನ್ ಇತ್ತಪ್ಪ ಅಂತಂದ್ರೆ ಇವತ್ತು ಆರ್ಥಿಕವಾಗಿ ಒಂದು ಮನೆತನವನ್ನು ನಡೆಸ್ಕೊಂತಕ್ಕಂಥ ಒಂದು ಸಾಮರ್ಥ್ಯ ಹೆಣ್ಣು ಮಕ್ಕಳಲ್ಲಿ ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೀರಲ್ಕೆರೆ ಗ್ರಾಮದ ಒಬ್ಬ ಫಲಾನುಭವಿಗಳು, ಇವರು ಭೈರವಿ ಸ್ವಸಹಾಯ ಸಂಘವನ್ನು ಕಟ್ಕೊಂಡಿದ್ದಾರೆ. ಶೈಲಜಾ ಅವರು ಭೈರವಿ ಸ್ವಸಹಾಯ ಸಂಘ ನೀಲಕೆರೆಯಲ್ಲಿ ಕಟ್ಕೊಂಡ್ಬಿಟ್ಟು ಇವರು ಸಹ ಶೈಲಜಾ ಅವರು ಒಂದು ರೊಟ್ಟಿ ಮಷಿನನ್ನು ಇಟ್ಕೊಂಡಿದ್ದಾರೆ. ಏನು ಹೇಳ್ತಾರೆ ರೊಟ್ಟಿ ಮಷಿನ್ ಯಾವ ಥರ ನಡೀತಿದೆ, ಯಾವ ಥರ ಲಾಭ ಬರ್ತಾ ಇದೆ, ರೊಟ್ಟಿ ಹೇಗೆ ಮಾರಾಟ ಮಾಡ್ತಾ ಇದ್ದಾರೆ, ಜೋಳ ಹೇಗೆ ಖರೀದಿ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಶೈಲಜಾ ಅವರು ಹಂಚ್ಕೋತಾರೆ. ಶೈಲಜಾ, ರೊಟ್ಟಿ ಮಷಿನನ್ನು ಹಾಕಬೇಕು ಅಂತೇಳಿ ಯಾಕೆ ಗೊತ್ತಾಯ್ತಮ್ಮ ನಿಮಗೆ, ಯಾಕೆ ಬಂತು ತಲೆ ಒಳಗೆ ಹಾಕ್ಬೇಕಂತೇಳಿ? ಎಲ್ಲರಿಗೂ ನಮಸ್ತೆ. ಧರ್ಮಸ್ಥಳ ಅದರಿಂದ ಹಾಕಿದ್ದೀವಿ. ಹೇಗೆ ರೊಟ್ಟಿ ಮಷಿನ್ ಅನ್ನು ತಂದ್ಮೇಲೆ ದುಡ್ಡು 65,000 ಹೇಗೆ ಕಟ್ತಾ ಇದ್ರೆ ಮತ್ತೀಗ ಒಂದು ಮಷಿನ್ಗೆ 65,000 ಬೇಕು? ಇವ್ರ ಧರ್ಮಸ್ಥಳದಿಂದ ಲೋನ್ ಕೊಟ್ರಿ, ಅವರಿಂದ ಕಂತ ಮ್ಯಾಗ ಕಟ್ಕೊಂಡು ಹೊಂಟಿವಿ. ಎಷ್ಟು ಕಟ್ತಾ ಇದ್ರಿ ತಿಂಗಳ? ವಾರ 1,400 ರೂಪಾಯಿ ಕಟ್ತಾ. ಈಗ ಎಷ್ಟು ವರ್ಷ ಆಯ್ತು ಮಷಿನ್ ಅನ್ನು ಹಾಕೊಂಡು ರೊಟ್ಟಿ ಮಷಿನ್? ಡಿಸೆಂಬರ್ ಬಂದ್ರೆ 2 ವರ್ಷ ಆಯ್ತು. ಹೇಗೆ ಅನಿಸ್ತಾ ಇದೆ ಡಿಸೆಂಬರ್ ಬಂದ್ಮೇಲೆ ನಿಮಗೇನು ತರಬೇತಿ ಕೊಟ್ಟರೆ? ಅಲ್ಲಿ ರೊಟ್ಟಿ ಯಾವ ಥರ ಮಾಡ್ಬೇಕು ಅನ್ನೋದು ತಿಳಿಸ್ಕೊಟ್ರೆ ಎಲ್ಲ ತರಬೇತಿ ಒಳಗೆ? ತರಬೇತಿಯಾಗ ಅಲ್ಲಿ ನೋಡಕ್ಕೆ ಹೋಯಿದ್ರೆ ಅಲ್ಲಿ ಎಲ್ಲ ಡೆಮೋ ಮಾಡಿ ತೋರಿಸಿದ್ರಿ, ಅದ್ರ ನೋಡಿ ಹಾಕಿದ್ವಿ. ಒಮ್ಮೆ ಕರ್ಕೊಂಬಂದಿದ್ದೀರಿ ಅವರು, ನಮ್ಗೆ ಗೊತ್ತಾಗಲ್ಲ ಅಂತೇಳಿ ಇಲ್ಲಿ ಬಂದು ಮಾಡಿಕೊಟ್ರು. ಪ್ರತಿ ದಿವಸ ಎಷ್ಟು ರೊಟ್ಟಿ ಮಾಡ್ತೀರಿ ಒಂದು ಮಷಿನಿಂದ? ಎಷ್ಟು ಮಾಡ್ಬೋದು ರೊಟ್ಟಿ, ಎಷ್ಟು ಜನ ಬೇಕಾಗತ್ತೆ? ಮಿನಿಮಮ್ ಅಂದ್ರೆ 3-4 ಜನ ಬೇಕ್ರಿ ಮಾಡಕ್ಕೆ. ದಿನಕ್ಕೆ 400 ಮಾಡ್ತೀವಿ. ದಿವಸಕ್ಕೆ 400 ರೊಟ್ಟಿ ಮಾಡಿದ್ದನ್ನ ಮಾರಾಟ ಆಗತ್ತ ಅವತ್ತಿಂದ ಅವತ್ತೇ ಆಗ್ತತ್ತ, ಅಥವಾ ರೊಟ್ಟಿ ಸ್ಟಾಕ್ ಮಾಡಿ ಮಾರಾಟ ಮಾಡ್ತೀರಿ ಹೇಗೆ? ಇವತ್ತು ಆರ್ಡ್ರ್ ಕೊಟ್ರಂದ್ರೆ ನಾಳೆಗೆ ಹೋಯ್ತಾರೆ ರೀ, ಇವತ್ತು ಮಾಡಿಡ್ತೀವಿ. ಈಗ ಬಂದವರು 50 ರೊಟ್ಟಿ 100 ರೊಟ್ಟಿ ಕೊಡಂತ ಬರ್ತಾರೆ ದಿನ, ಅವ್ನು ಕೊಡ್ತೀವಿ. ಆರ್ಡರ್ ಕೊಟ್ರೆ ಅಷ್ಟೇ ಮಾಡ್ತೀರಿ ನೀವು? ಇಲ್ಲ ರೀ, ಸ್ಟಾಕ್ ಇರ್ತಾವ್ರಿ. ಮಿನಿಮಮ್ ಸ್ಟಾಕ್ ಎಷ್ಟು ಇಟ್ಕೊಂಡಿರ್ತೀರಿ ರೊಟ್ಟಿ? 1,000 ರೊಟ್ಟಿ ಇರ್ತವೆ. ಈಗ ನೋಡಮ್ಮ, ರೊಟ್ಟಿ ಈಗ ಕೆಲವೊಮ್ಮೆ ಬಿಸಿ ರೊಟ್ಟಿ ಕೇಳ್ತಾರೆ, ಕೆಲವೊಂದು ಜನ ಕಟಕ ರೊಟ್ಟಿ ಕೇಳ್ತಿರ್ತಾರೆ. ಯಾರಾದರೂ ಬಿಸಿ ರೊಟ್ಟಿ ಬಂದು ಕೇಳಿದ್ರೆ ಮಾಡಿಕೊಡ್ತೀರಿ? ಅವಾಗೆ ಅವಾಗ ಈಗ ಮಾಡಕತ್ತಿದ್ವಿ ಅಂದರೆ ಕೊಡ್ತೀವಿ ರೀ, ಇಲ್ಲಾಂದ್ರೆ ಅವು ಮೆತ್ತಗಾಗಲ್ರಿ, ಕಡಕ್ಕಾಗ್ತಾವ. ಹೇಗೆ ಜೋಳ ಅದು ಖರೀದಿ ಮಾಡೋದಾಯ್ತು? ಕರೆಂಟ್ ವ್ಯವಸ್ಥೆ, ರೊಟ್ಟಿ ಮಾಡೋ ಮಷಿನಕ್ಕೆ ಮನೆಯವರ ಮಾಡ್ತೀರಾ ಮತ್ತು ಕೂಲಿ ಆಳುಗಳನ್ನು ಹಚ್ಕೊಂಡು ಮಾಡ್ತೀರಾ ಹೇಗೆ? ಕೂಲಿಯರ್ ತಗೊಂತೀವಿ ರೀ, ಒಬ್ರು ಇಬ್ರು ತಗೊಂತೀವಿ. ಎಷ್ಟು ಅವ್ರ ದಿವಸ ಪಗಾರ ಎಷ್ಟು ಮತ್ತೆ? 100 ರೂಪಾಯಿ ರೀ. ಒಂದು ದಿವಸಕ್ಕೆ 400-500 ರೊಟ್ಟಿ ಆಗ್ಬೋದಾ ಮಷಿನಲ್ಲಿ? ಹ್ಞೂ ಆಗುತ್ತೆ ರೀ. ಎಷ್ಟು ತಾಸಿನಲ್ಲಿ ಆಗುತ್ತೆ 400-500 ರೊಟ್ಟಿ? 10 ಗಂಟೆ ಎಲ್ಲ ಸಿಡ್ದು 7 ಗಂಟೆ ತಾನೇ. ಹ್ಞೂ, ಊಟಕ್ಕೆ ಅದೆಲ್ಲ ಸ್ವಲ್ಪ ಟೈಮ್ ಸೈಮ್ ಬೇಕಾಗ್ತೀರಿ. ಈಗ ರೊಟ್ಟಿ ಮಾಡೋದಾಯ್ತು, ರೊಟ್ಟಿಯನ್ನು ಮಷಿನ್ದಲ್ಲಿ ಮಾಡ್ಬೇಕಾದ್ರೆ ಹಿಟ್ಟನ್ನು ನೀವು ಮನೆಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಬಡದು ಮಾಡ್ತಿರಲ್ಲ, ಹಾಗೆ ನಾದ್ಕೋಬೇಕಾ? ಇದಕ್ಕೆ ಸ್ಪೆಷಲ್ ಆಗಿ ನಾದ್ಬೇಕಾ ರೊಟ್ಟಿ ಹಿಟ್ಟನ್ನು? ಇದು ಜಿಗಿ ಹಾಕ್ಯಬೇಕು ರೀ, ಬೊಗಣೆ ನೀರು ಕಾಸಿಟ್ಟು ಅದ್ರಾಗ ಹಿಟ್ಟು ಕಲಸಿ ಜಿಗಿ ಹಾಕ್ಯಂದು ಅದು ಒಣ ಹಿಟ್ಟಲೇ ನಾದದು, ನೀರು ಹಚ್ಚೋದಿಲ್ಲ. ಅಂದ್ರೆ ಫುಲ್ ಜಿಗಿ ಒಳಗೆ ಮಾಡ್ಕೋಬೇಕಿದೆ? ಜಿಗಿ ಒಳಗೆ ಮಾಡಿ. ಏನು ಮಾಡ್ತಾರೆ ರೊಟ್ಟಿ ಮಾಡುವಾಗ? ಮೊದಲು ಜಿಗಿ ಹಾಕೋತಾರೆ, ಆಮೇಲೆ ನೀರು ಹಾಕೊಂಡು ನಾದ್ಕೊಂಡು ಬಡದು ರೊಟ್ಟಿ ಮಾಡ್ತಾರೆ. ಆದ್ರೆ ಇಲ್ಲಿ ಜಿಗಿ ಒಳಗೆ ನಾದ್ಕೋಬೇಕು. ಜಿಗಿ ಒಳಗೆ ನಾದಿ ಎಣ್ಣೆ ಹೆಚ್ಚಿ ಮಾಡ್ಬೇಕು. ಹೇಗೆ ಅನಿಸ್ತದೆ ರೊಟ್ಟಿ ಮಾಡೋದು? ಇದು ನೀವು ಬಡದು ಮಾಡ್ತಿರಲ್ಲ, ಅದಕ್ಕಿಂತಲೂ ಭಾಳ ಈಸಿ ಅನಿಸ್ತದ ಮಾಡಕ್ಕೇನು? ಈಸಿ ಆಗತ್ತೆ, ಜಲ್ದಿ ಆಗಲ್ಲ ಅಂತ. ಕುಂತ ಬಡಿಯವರಿಗೆ ಇದಾಗತ್ತೆ ರೀ. ಈಗ ಹಳ್ಳಿ ಮಷಿನಲ್ಲಿ ಜಲ್ದಿ ಆಗತ್ತಲ್ಲ, ಜಲ್ದಿ ಆಗುತ್ತೆ. ಒಂದ್ ಸೆಕೆಂಡ್ಗೆ 1 ರೊಟ್ಟಿ ಆಗತ್ತೆ ರೀ. ಜಗ್ಗಿ ಜನ ಬೇಕಾಗತ್ತೆ. ಹಂಗೆ ಉಳ್ಳಿ ಮಾಡಿ ಕೊಡ್ತಾ ಇರ್ಬೇಕು. ಒಬ್ರು ಆದಾರಿ, ಒಬ್ರು ಉಳ್ಳಿ ಮಾಡೋರು, ಒಬ್ರು ಮಾಡೋರು, ಒಬ್ರು ಹಾಕಾರ್ರಿ, ಒಬ್ರು ಸುಡಾರ. ಅಂದ್ರೆ ತಾಸಿಗೆ ನಿಮಗೆ ಅಂದ್ರೆ ಅದು ಇಟ್ಟು ತಾಸಿಗೆ 100 ರೊಟ್ಟಿ ಆತಾರೆ. ಹೇಗೆ ಅನಿಸ್ತದ ಮಷಿನ್ನು? ಚಲೋ ಅನಿಸ್ತದ? ಚಲೋ ಆಗೈತ್ರಿ ತಂದ ಮೇಲೆ. ಈಗ 2 ವರ್ಷದಲ್ಲಿ ಯಾವ ರೀತಿ ಲಾಭ ಬರಕತ್ತಿದೀರಿ ರೊಟ್ಟಿ ಮಷಿನಿಂದ? ದಿವಸ ನೋಡಿ 400-500 ರೊಟ್ಟಿ ಮಾಡ್ತೀರಿ, ಲಾಭ ಯಾವ ರೀತಿ ಬರ್ತಾ ಇದೆ ನಿಮಗೆ? ಜೋಳ ಎಲ್ಲಿಂದ ಖರೀದಿ ಮಾಡ್ತೀರಿ, ಆಮೇಲೆ ಮಾರಾಟ ಹೆಂಗೆ ಮಾಡಕತ್ತೀರಿ ರೊಟ್ಟಿನ? ಮಾರಾಟ ರೀ, ಪ್ರಚಾರ ಕಾರ್ಡ್ ಮಾಡಿಸಿರಿ, ಬಂದವ್ರಿಗೆ ಕಾರ್ಡ್ ಕೊಡ್ತೀರಿ, ಫೋನ್ ಮಾಡ್ತಾರೆ ಅವರು. ಮದುವೆ ಸೀಸನ್ ಇದ್ರ ಫೋನ್ ಮಾಡಿ ಹೇಳ್ತಾರೆ ನಮ್ಗೆ, ಇಷ್ಟು ತಾರೀಕು ಐತೆ ಮದುವೆ, ಇಷ್ಟು ರೊಟ್ಟಿ ಬೇಕಂತ. ಅಡ್ವಾನ್ಸ್ ಒಂದು 10 ದಿನ ಮುಂಚೆ ಕೇಳಿದ್ರೆ ನಾವು ಮಾಡಿಟ್ಟಿರ್ತೀವಿ. ಯಾವ್ಯಾವ ರೊಟ್ಟಿ ಮಾಡ್ತೀರಿ? ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಗೋಧಿ ರೊಟ್ಟಿ, ಬೇರೆ ಬೇರೆ ಟೈಪ್ ರೊಟ್ಟಿಗಳು ಬರ್ತಾ ಇದ್ದಾವೆ ಈಗೆಲ್ಲ, ವೆರೈಟಿ ರೊಟ್ಟಿಗಳು. ನೀವು ಯಾವ್ಯಾವ ಥರ ಮಾಡ್ತೀರಿ? ಜೋಳದ ರೀ, ಸಜ್ಜಿ ರೊಟ್ಟಿ ಹೇಳಿ, ಎಳ್ಳು ಅರಶಿನ ಅಜ್ವಾನ್ ಹಾಕ್ತೀರಿ, ಜೋಳಕ್ಕೆ ಏನು ಹಾಕಲ್ಲ, ಅವ್ರು ಹಾಕಂದ್ರೆ ಹಾಕ್ತೀವಿ ಇಲ್ಲಂದ್ರೆ. ಈಗ ಮಷಿನ್ ಮೇಲೆ ಮಾಡೋದೊಂದಾಯ್ತು, ಇನ್ನು ಬೇಯಿಸೋದೊಂದು ಅಷ್ಟೇ ಶ್ರಮ ಬೇಕು. ಇದಕ್ಕೆ ಬೇಯಿಸೋ ಕರೆಂಟ್ ಬೇಕು, ಒಲೆಗಳು ಬೇಕು ಭಾಳಷ್ಟು. ಎಷ್ಟು ಮಂದಿ ಬೇಯಿಸ್ಕೋಬೇಕು ರೊಟ್ಟಿ? ಒಬ್ಬರೇ ಬೇಯಿಸ್ತಾರೆ, ಎರಡಿಲ್ಲ ಮೂರು ಅಲ್ಲಿ ಒಬ್ಬರೇ ಬೇಯಿಸ್ಬೋದು ರೀ. ಹಿಂಗೆ ತೆಗೆದು ಹಾಕೊಂತ ಇರ್ಬೇಕು ಆ ಒಲಿಂದ ಇವಲ್ಲಿ. ಹಾಂ, ಹಿಂಗೆ ಈ ಕಡೆ ಈ ಕಡೆ ಅಡಂಚಿದ್ವು ಅಂದರೆ ಒಬ್ಬರೇ ಸುಡ್ತಾರೆ. ಒಬ್ಬರು ಹಿಟ್ಟು ನಾದಕ್ಕೆ, ಒಬ್ಬರು ಸುಟ್ಕೊಳಕ್ಕೆ, ಒಬ್ಬರು ಮಷಿನ್ಗೆ ಹಾಕಕ್ಕೆ, ಇನ್ನೊಬ್ರು ಹೊರಗೆ ಹಾಕೋದು, ಒಳಗೆ ಹಾಕೋದು, 4 ಜನ ಬೇಕು. ಹೇಗೆ ಅನಿಸ್ತದೆ ಮಷಿನ್ಗೆ ಏನು ದೊಡ್ಡ ಜಾಗದ ಬೇಕಾ ಇದಕ್ಕೆ ಭಾಳಷ್ಟು ಮನೆಯಲ್ಲಿ? ಏನು ಬೇಕಾಗಿಲ್ಲ, ರೂಮ್ನಾಗ ಮಾಡ್ಕೋಬೋದ್ರಿ, ನಮ್ದು ಒಳಗೆ ಐತಲ್ಲ ಅಡುಗೆ ಮನೆ, ಅದಕ್ಕೆ ಅಲ್ಲಿ ಮಾಡಿ. 400 ರೊಟ್ಟಿ ಅಂದ್ರೆ ದಿವಸ ಎಷ್ಟು ಸೇರು ಹಿಟ್ಟು ಬೇಕು ಇದಕ್ಕೆ? 400 ರೊಟ್ಟಿ ಅಂದ್ರೆ ಒಂದು 20 ಸೇರು ಹಿಟ್ಟು ಬೇಕು. 20 ಸೇರು ಹಿಟ್ಟು ಅಂದ್ರೆ ಅಂದಾಜಾಗಿ ನಿಮಗೆ ಒಂದು 15 ಸೇರು ಜೋಳ ಆಗ್ಬೇಕು. 15-20 ಸೇರು ಒಮ್ಮೆಲೆ, ಒಂದು 20 ಸೇರು ಬಿಷೆ ಮಂದಿ ಇಟ್ಟಂದಿರ್ತೀರಿ ನಾವು. ಹೇಗೆ ಜೋಳ ಅದು ನೀವು ಬೆಳಿತೀರಾ ಸ್ವಂತ ಜೋಳ ಅಥವಾ ತಗೊಂಡ್ಬರ್ತೀವಿ ಮಾರ್ಕೆಟ್ಲೆ? ಅದರಲ್ಲಿ ಜೋಳ ಈಗೆಲ್ಲ ಭಾಳಷ್ಟು ಬಂದಿದ್ದಾವೆ, ಹೈಬ್ರಿಡ್ ಜೋಳ ಬರ್ತವೆ, ಬೇರೆ ಬೇರೆ ನಮೂನಿ ಜೋಳ, ಜವಾರಿ ಜೋಳ ಅಂದ್ರೆ ರೊಟ್ಟಿ ಚಲೋ ಇರ್ತಾವ ಅಂತ ಹೇಳ್ತಾರೆ. ಬಿಳಿ ಜೋಳ ರೀ. ಹೇಗೆ ಸಿಗುತ್ತೆ ನಿಮ್ಮ ಮಾರ್ಕೆಟಲ್ಲಿ ಜೋಳ? 3,000, 3,200, 3,300 ಈ ಥರ. ಒಮ್ಮೆ ಗಿರಣಿಗೆ ಹಾಕಿಸ್ಕೊಂಡು ಬಂದ್ಬಿಡ್ತೀರಿ? 20 ಸೇರು ಹಾಕ್ಸ್ಕೊಂಬರ್ತೀವಿ. ಯಾಕೆ ಒಮ್ಮೆ 1 ಕ್ವಿಂಟಲ್ ಹಾಕಿಸ್ಕೊಂಡು ಬರ್ಬೋದಲ್ಲ? ಆಗಲ್ರಿ, ನಿಮಗೆ ಗ್ಯಾರಂಟಿ ಇರ್ತದೆ ರೊಟ್ಟಿ ಮಾರಾಟ ಆಕವ ಅಂತ ಅನ್ನೋದು. ಹಸನ್ ಮಾಡೋದು ಸ್ವಲ್ಪ ಇದಾಗತ್ತೆ ರೀ, ಹಂಗೆ ಹಸನ್ ಮಾಡೋದು ಗಿರಣಿಗೆ ಹಾಕ್ಸ್ಕೊಂಬರೋದು ಮರ ಹಸನ್ ಮಾಡಿದ್ರೆ ಇಲ್ಲಿ ಕೆಲಸ ಹಸನ್ ಮಾಡೋಕ್ಕೂ ಮನೆಯವರು ಮಾಡ್ಕೋತೀರಿ ಎಲ್ಲ? ಮನೆಯವರು. ರೊಟ್ಟಿ ಸುಡ್ತಿರಲ್ಲ, ಹೇಗೆ ಸುಡೋದು ಅದನ್ನು ಸ್ವಲ್ಪ ಹೇಳಮ್ಮ. ಸುಡೋದು ಹೇಗೆ ಸುಡಬೇಕು ರೊಟ್ಟಿ? ಜಾಸ್ತಿ ಕರಿ ಕರಿಯಾವಾಗ ಸುಡಬೇಕಾ? ನೀವೇನು ಗ್ಯಾಸಿನ ಒಲಿ ಮಾಡ್ಕೊಂಡಿರೋ ಅಥವಾ ಕರೆಂಟ್ ಒಲಿ ಐತೊ ಅಥವಾ ಏನು ಸೋಲಾರ್ದ ಒಲಿಗಳನ್ನು ಮಾಡ್ಕೊಂಡ್ರೆ ಹೇಗೆ? ಗ್ರೀನ್ ಒಲಿ ಅಂತ ಐತ್ರಿ ಕರೆಂಟಿಂದು, 2 ಕಟ್ಟಿಗೆ ಇಟ್ಬಿಟ್ರೆ ರೊಟ್ಟಿ ಗಡನ ಸುಡ್ತಾವ್ರಿ. ನೀರ್ ಹಚ್ಚೋದಿಲ್ಲ, ನಾವು ಬಡದ್ರ ನೀರ್ ಹಚ್ಬೇಕಾತ್ರಿ. ಇದು ಎಣ್ಣೆಯಿಂದ ನೀರಿಲ್ಲ, ಬಟ್ಟೆ ತಗೊಂಡ್ ಹಿಂಗ್ ಒತ್ತಬೇಕ್ರಿ, ಒತ್ತಿ ಸುಟ್ಟಿಂದ ತೆಗ್ದಾಕ್ಬಿಡ. ಅಂದ್ರೆ ಒಣ ಬಟ್ಟೆಲಿ ಒತ್ತಬೇಕಷ್ಟೇನಾ? ಒಣ ಬಟ್ಟೆಲಿ. ಗ್ರೀನ್ ಒಲಿ ಏನಮ್ಮ? ಗ್ರೀನ್ ಒಲಿ ಅಂದ್ರೆ ಏನ್, ಕರೆಂಟ್ ಅದು ಅಥವಾ ಕಟ್ಟಿಗಿನ? ಕಟ್ಟಿಗಿ ರೀ, ಜಂಬೂ ಸ್ಟವ್ ಅಂತೇಳಿ ಧರ್ಮಸ್ಥಳ ಗುಂಪಿನಿಂದ ತಗೊಂದಿವ್ರಿ. ಕಟ್ಟಿಗೆ ಏನು ಭಾಳ ಯೂಸ್ ಬೇಕಾಗಿಲ್ಲ, ನಾವು ಮನೆಯಲ್ಲಿ ಒಗ್ಗಿಂಡಿ ಥರ ಇತ್ತಂದ್ರೆ ಕಟ್ಟಿಗೆ ಭಾಳ ಯೂಸ್ ಆಗುತ್ತೆ, ಇದರಿಂದ ಭಾಳ ಯೂಸ್ ಇಲ್ಲ, ಎಲ್ಲರಿಟ್ಟು ಸುಡ್ಬೋದು. ಕಟ್ಟಿಗೆ ಭಾಳ ಬೇಕಂದ್ರೆ ಅದರಲ್ಲಿ ಶಾಖ ಜಾಸ್ತಿ ಬರುತ್ತೆ, ಕಟ್ಟಿಗೆ ಬೇಗ ರೊಟ್ಟಿ ಸುಡ್ತಾವ? ರೊಟ್ಟಿ ಸುಡ್ತಾವ್ರಿ, ಒಗಿ ಏನು ಹೊರಗೆ ಹೋಗಲ್ಲ. ಅದನ್ನು ಉಪಯೋಗ ಮಾಡ್ತಾ ಇದ್ರಿ? ಎಲ್ಲಿ ಬೇಕಾದ್ರೆ ಅಲ್ಲಿ ಒಗಿ ಆತಂದ್ರೆ ಇಲ್ಲಿ ಹೊರಗೆ ತಂದು ಸುಡುತ್ತೀವಿ. ಹೇಗೆ ಅನಿಸ್ತಾ ಇದೆ ರೊಟ್ಟಿ ಮಾಡೋ ಉದ್ದಿಮೆ ನಿಮಗೆ? ನೀ ಎಲ್ಲಿ ಶಾಲೆ ಓದಿಯಮ್ಮ? ಲಿಂಗ್ಸೂರು ಆಗೋದು, ಬಿ ಎ ಮುಗಿದೈತೆ. ನೋಡಿ, ಬಿ ಎ ಮುಗಿಸಿ ಎಲ್ಲರೂ ಒಂದು ಸಣ್ಣ ನೌಕರಿಗೆ ಹೋಗ್ಬೋದಾಗಿತ್ತಾನು. ನೌಕರಿ ಮಾಡೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನಿಸ್ತದೆ ಈಗ ನೋಡಿಸ್? ಭಾಳಷ್ಟು ಮಂದಿ ಬಿ ಎ ಬಿ ಕಾಮು ಬಿ ಎಸ್ ಸಿ ಓದಿ ಹಳ್ಳಿ ಒಳಗೆ ಇರ್ತಾರೆ, ಹೇಗೆ ಇಂಥದ್ದೆಲ್ಲ ಮಾಡ್ಕೊಂಡು ಹೋಗ್ಬೋದಾ? ಹೋಗ್ಬೋದು ರೀ, ಮನೆಯಲ್ಲಿ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಈ ಥರ ಉದ್ಯೋಗ ಮಾಡ್ಕೊಂತ ಹೋಗ್ಬೋದು. ಈಗ ಭೈರವಿ ಸ್ವಸಹಾಯ ಸಂಘ ಮಾಡ್ಕೊಂಡ್ರಿ ನೀವು, ಎಷ್ಟು ಜನ ಮಹಿಳೆಯರು ಇದ್ರಿ? 10 ಜನ ಇದೀರಿ. ಏನೇನು 10 ಮಂದಿ ಆಕ್ಟಿವಿಟಿಗಳು ಏನೇನು ಮಾಡ್ತಾ ಇದ್ದಾರೆ ಬೇರೆ ಬೇರೆದವರೆಲ್ಲ? ಕಾಯಿಪಲ್ಯ ಮಾಡ್ತಾರೆ ರೀ, ಹೈನುಗಾರಿಕೆ ಮಾಡ್ತಾರೆ, ನಮ್ದು ರೊಟ್ಟಿ ಮಿಷನ್ ಶಾಗಿ ಮಿಷನ್ ಅದಾರೆ ಈ ಥರ. ಎಲ್ಲರೂ ಪ್ರತಿ ತಿಂಗಳು ಎಷ್ಟು ಉಳಿತಾಯ ಮಾಡ್ತೀರಿ, ಎಷ್ಟು ಕಟ್ತೀರಿ ಬ್ಯಾಂಕಿಗೆ? ವಾರ ವಾರ ಕಟ್ತೀರಿ, ಲೋನ್ ತಕೊಂಡು ಅದ್ರ ಮ್ಯಾಗ ತಗೊಂತಾರೆ, ಈ ತರಕಾರಿ ಲೋನ್ ಕೊಡ್ತಾರೆ, ಏನಾರು ಹೊಸ ಉದ್ಯೋಗ ಮಾಡ್ತೀವಿ ಅಂದ್ರೆ ಲೋನ್ ಕೊಡ್ತಾರೆ. ಅದು ಕಂತು ಎಷ್ಟೆಷ್ಟು ಕಟ್ಟಿಕೇಸಿ ನಮ್ದು ಉಳಿತಾಯ ವಾರ 20 ರೂಪಾಯಿ ಅಂತ ಉಳಿತಾಯ ಮಾಡ್ತೀರಿ. ನೋಡಮ್ಮ ಶೈಲಜ, ದಿವಸ 400 ರೊಟ್ಟಿ ಮಾರಾಟ ಮಾಡ್ತಾ ಇದ್ದೀನಿ ನೀನು, ಎಲ್ಲ ಖರ್ಚು ತೆಗೆದು ಲೇಬರ್ ಚಾರ್ಜ್ ತೆಗೆದು ಎಲ್ಲ ತೆಗೆದು ಪ್ರತಿ ದಿವಸ ಎಷ್ಟು ಉಳಿತದೆ ರೊಟ್ಟಿ? ಹೆಂಗೆ ಮಾಡ್ತೀರಿ ಒಂದು ರೊಟ್ಟಿ? ಆ ರೊಟ್ಟಿಯಲ್ಲಿ ಎಷ್ಟು ಉಳಿತದೆ ನಿಮಗೆ? 4 ರೂಪಾಯಿಗೆ ಒಂದು ರೊಟ್ಟಿ ಮಾಡ್ತೀರಿ, 100 ರೊಟ್ಟಿ ಆದರೆ 800 ರೂಪಾಯಿ ಆಗುತ್ತೆ ರೀ, ಒಂದು 300-400 ಖರ್ಚು ಆದ್ರೆ 400 ರೂಪಾಯಿ ಉಳಿತದೆ. 50% ಹೋಗಿ 50% ಉಳಿತದೆ ನಿಮಗೆ. ಈಗ ನೋಡಮ್ಮ, ಒಂದು ದಿವಸಕ್ಕೆ ಒಂದು 400 ರೊಟ್ಟಿ ಉತ್ಪಾದನೆ ಆಗ್ತದೆ ನಿಮ್ಮದು. 400 ರೊಟ್ಟಿ ಅಂತಂದ್ರೆ 1600 ರೂಪಾಯಿ ಆಯ್ತು, 1600 ರೂಪಾಯಿ ಅಂದರೆ ಅದರಲ್ಲಿ 800 ರೂಪಾಯಿ ಖರ್ಚು ಅಂದರೆ 800 ರೂಪಾಯಿ ಅಂತ ಉಳಿದು ಬಿಡ್ತದೆ ದಿವಸ. ಉಳಿತೀರಿ 800 ರೂಪಾಯಿ ಅಂದರೆ ಒಂದು ತಿಂಗಳಿಗೆ 824,000 ರೂಪಾಯಿ. 24,000 ರೂಪಾಯಿ ಅಂದ್ರೆ ಆರ್ಡ್ರ್ ಬಂದ್ರೆ ಸಿಗುತ್ತೆ ರೀ. ಇದು ಸ್ವಲ್ಪ ಇನ್ನೂ ಈಗ ಹೊಸ್ತಾಗೆಲ್ಲ ಮದುವೆ ಸೀಸನ್ ಇಂಥವೇನಾರು ಇದ್ರೆ ಜಾಸ್ತಿ ಆರ್ಡ್ರ್ ಬಂದ್ರೆ ಅವಾಗ ಸ್ವಲ್ಪ ಉಳಿತೆ. 1,000 ರೊಟ್ಟಿ ಬೇಕಂತಂದಾಗ ಏನು ಮಾಡ್ತೀರಿ? ಮಾಡಿಕೊಡ್ತೀರ? 1,000 ಬೇಕು ನಮಗೆ, 2,000 ರೊಟ್ಟಿ ಬೇಕು ಅಂತ ಬರ್ತಾರೆ. ಮಾಡಿಕೊಡ್ತೀವಿ ರೀ, ಟೈಮ್ ಬೇಕ್ರಿ, ಒಂದು 15 ದಿನ ಮುಂಚೆ ಕೇಳ್ಬೇಕ್ರಿ 2,000 ರೊಟ್ಟಿ ಅಂದ್ರೆ. ಹೇಗೆ ರೊಟ್ಟಿ ಮಾಡಿ ಸಂಗ್ರಹಣೆ ಮಾಡಿಡೋದು ಭಾಳ ಮುಖ್ಯ ಅಲ್ಲ, ಅವಕ್ಕೆಲ್ಲ ಏನು ಧೂಳು ಬೀಳ್ತವೆ ಎಲ್ಲೆಲ್ಲಿ ಇರ್ತವೆ, ಹೇಗೆ ಇಡ್ತೀರಿ ರೊಟ್ಟಿಯನ್ನು? ರೊಟ್ಟಿ ಮಾಡಿ ಅಲ್ಲಿ ಸೆಲ್ಫಿ ಮೇಲೆ ಇಟ್ಟಿರ್ತೀವಿ ರೀ, ಅವರು ತರೋರು ಬಾಕ್ಸ್ ತರ್ತಾರೆ ರೀ, ಇಲ್ಲಾಂದ್ರೆ ನಾವು ಪ್ಯಾಕ್ ಮಾಡಿಕೊಡ್ತೀವಿ. ನೀವು ಹೆಂಗೆ ಪ್ಯಾಕ್ ಮಾಡ್ತೀರಿ ರೊಟ್ಟಿ ಬಾಕ್ಸ್? ಹೇಗೆ ಒಂದು ಬಾಕ್ಸಲ್ಲಿ ಎಷ್ಟು ಹಾಕ್ತೀರಿ? ದೊಡ್ಡವು ಇದ್ವಂದ್ರೆ 200 ರೊಟ್ಟಿ, 300 ಹಿಡಿತಾವ್ರಿ, ದೊಡ್ಡ ಬಾಕ್ಸ್ ಇದ್ರೆ, ಸಣ್ಣ ಇದ್ರೆ 50-100 ಹಿಡಿತ. ನೋಡಮ್ಮ ಶೈಲಜ, ಎದಕ್ಕೆ ಮನೆಯಲ್ಲಿ ಯಾವ ಥರ ಸಪೋರ್ಟ್ ಇದೆ ಇದಕ್ಕೆಲ್ಲ? ಮೊದಲೆಲ್ಲ ಮನೆಯವರೆಲ್ಲರೂ ತೊಗೊಳಕ್ಕೆ ಸಪೋರ್ಟ್ ಕೊಟ್ಟರು, ಆಮೇಲೆ ಈಗೆಲ್ಲ ಮಾಡಲಿಕ್ಕೆ ಎಲ್ಲರೂ ಭಾಗವಹಿಸ್ಬೇಕು, ಇದೇನಪ್ಪ ಕಿರಿಕಿರಿ ಆಗ ಈಗ ಅಂತಾರ, ಹೇಗೆ? ಏನಲ್ಲ ರೀ, ಚೆನ್ನಾಗೈತೆ ರೀ, ನಮ್ಮ ಅಪ್ಪರು ಕೊಡ್ತಾರೆ, ಕೊಟ್ಟು ಬರ್ತಾರೆ ಒಮ್ಮೆ ಅವ್ರು ಬರ್ಲಿಕ್ಕಂದ್ರೆ, ಇಲ್ಲಾಂದ್ರೆ ಇಲ್ಲೇ ಬಂದು ಏನಾದ್ರು ಹೋಯ್ತಾರೆ. ನಿಮ್ಮ ಮನೆಯಲ್ಲಿ ಮಾಡುವಂಥವ್ರು ಜನ ಇದ್ದಾರೆ, ಮತ್ತು ನೀವು ಕೂಲಿ ಹಚ್ತೀರಿ ಮನೆಯಲ್ಲಿ ಕೆಲಸದವ್ರು, ನಿಮ್ಮ ಮನೆ ಅಮ್ಮ ಬೇರೆದವರು ಇಂಥವ್ರೆಲ್ಲ ಸೇರಿ ಮಾಡ್ಬೋದು ಕೂಲಿ ಆಳು ಹಚ್ಚು ಬದಲಿ? ಅದ ನಾವು ಮುಂದೆ 3 ಅದೀವಿ ರೀ, ನಮ್ದು ಇಲ್ಲಾಂದ್ರೆ ಭಾಳ ಆರ್ಡ್ರ್ ಬಂದ್ರೆ 2 ಕರ್ಕೊಂತೀವಿ. ಹೇಗೆ ಅನಿಸ್ತಮ್ಮ ಶೈಲಜ, ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಕಲಿತಂಥ ಸಾಕಷ್ಟು ನಿರುದ್ಯೋಗಿ ಯುವತಿಯರು ನಿನ್ನ ಹಾಗೆ ಸಾಕಷ್ಟು ಕಲಿತು ಮನೆಯಲ್ಲಿ ಸುಮ್ಮನೆ ಟಿ ವಿ ಮುಂದೆ ಕುಂತು ಧಾರಾವಾಹಿಗಳನ್ನು ನೋಡಿದು ಮನೆಯಲ್ಲಿ ಹಾಗೆ ಟೈಮ್ ಪಾಸ್ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತಿ? ಸ್ವಉದ್ಯೋಗ ಮಾಡೋದು ಚಲೋ ಅನ್ಸುತ್ತೆ, ಸುಮ್ಮನೆ ಕುಂದ್ರ ಬದಲು ಟೈಮ್ ವೇಸ್ಟ್ ಮಾಡೋ ಬದಲು ಸ್ವಂತ ಉದ್ಯೋಗ ಮಾಡಿದ್ರೆ ಸ್ವಲ್ಪ ನಮಗೂ ಇದು ಅನ್ಸುತ್ತೆ, ಮನೆಯವ್ರಿಗೂ ಹೆಲ್ಪ್ ಆಗುತ್ತೆ. ಗ್ರಾಮಾಭಿವೃದ್ಧಿ ಸಂಸ್ಥೆ ಯಾವ ರೀತಿ ಅನುಕೂಲ ಆಯ್ತು ನಿಮಗೆ? ಚಲೋ ಆಗೈತೆ ರೀ, ಮಹಿಳೆಯರಿಗೆ ಒಂದು ಇದು ಕೊಟ್ಟಂಗೆ, ಪ್ರೋತ್ಸಾಹ ಕೊಟ್ಟಂಗೆ, ಸ್ವಂತ ಮಾಡೋಕ್ಕೆ ಈಗ ಬೇರೆ ಕಡೆ ಹೋಗೋಕ್ಕಾಗಲ್ಲ ರೀ, ಮನೆಯಲ್ಲೇ ಕುಂತು ಉದ್ಯೋಗ ಮಾಡೋದು ಚಲೋ ಅನ್ಸುತ್ತೆ. ಒಳ್ಳೇದಮ್ಮ ಶೈಲಜ, ನಿನ್ನಾಗೆ ಕಲಿತಂಥ ಯುವತಿಯರು ಹೆಚ್ಚೆಚ್ಚಾಗಿ ಇಂಥ ಒಂದು ಸ್ವಯಂ ಉದ್ಯೋಗದಲ್ಲಿ ಸಾವಿಗೆ ಮಾಡೋ ಮಷಿನ್ನು, ಬೇಳೆ ಮಾಡೋ ಮತ್ತು ರವೆ ಮಾಡೋ ಮಷಿನ್ಗಳು ಬರ್ತವೆ, ಹಿಟ್ಟಿನ ಗಿರಣಿ ಖಾರ ಕುಟ್ಟು ಮಷಿನ್ಗಳು ಬರ್ತವೆ, ಉಪ್ಪಿನಕಾಯಿ ಹಾಕೊಳ್ಳೋದು, ಸೆಂಡಿಗೆ ಹಪ್ಪಳ ಅಂಥ ಒಂದು ಸಾಕಷ್ಟು ಗೃಹ ಉದ್ಯಮಿಗಳಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ರೊಟ್ಟಿ ಮಾಡ್ತಕ್ಕಂಥ ಇತ್ತೀಚೆಗೆ ಹಳ್ಳಿಯಲ್ಲಿ ಸಾಕಷ್ಟು ಒಂದು ಮಹತ್ವವನ್ನು ಪಡಿತಾ ಇದೆ. ಅದಕ್ಕಾಗಿ ಇಂಥ ಗ್ರಾಮಾಭಿವೃದ್ಧಿ ಸಂಸ್ಥೆಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂಥವರು, ಯೋಜನೆ ಅಧಿಕಾರಿಗಳಿರ್ಬೋದು, ಸಂಸ್ಥೆಯವ್ರು ಮುಂದೆ ಬಂದು ಹೆಣ್ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ನಮ್ಮ ಗ್ರಾಮೀಣ ಹೆಣ್ಣುಮಕ್ಕಳು ಆರ್ಥಿಕವಾಗಿ ಸಬಲರಾಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಇಂಥ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ಯುವತಿಯರು ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳೋದ್ರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕೇಳಿದ್ರೆ ಇದುವರೆಗೂ ಲಿಂಗಸೂರು ತಾಲೂಕಿನ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಅನುಷ್ಠಾನವಾಗುತ್ತಿರುವ ರೊಟ್ಟಿ ತಯಾರಿಕಾ ಯಂತ್ರದ ಕುರಿತು ಫಲಾನುಭವಿ ಶೈಲಜಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಭಾರತಿ. ಬನ್ನಿ ರೈತ ಬಂಧುರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ ಎರಡು ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಚದುರಿದಂತೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 87% ಶೇ 93%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 55-73% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 10-19 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಂಧುವರೇ, ಸಾಮಾನ್ಯವಾಗಿ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಹಿಂಗಾರಿ ಬೆಳೆಗಳಲ್ಲಿ ಅಂತರ್ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಪ್ರೊಫೆನಾಫಾಸ್ 50 AC ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಫಾಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಕವಲೊಡೆದು ಇಳುವರಿ ಹೆಚ್ಚು ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA 2 ಮಿಲಿಲೀಟರ್ 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಹಾಗೂ ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡುತ್ತದೆ. ತೊಗರಿ ಬೆಳೆಯಲ್ಲಿ ಕಾಯಿ ನೊಣದ ನಿರ್ವಹಣೆಗಾಗಿ 0.2 ಗ್ರಾಂ ಥಯೋಮಿಕ್ಸಮ್ 25 WG ಅಥವಾ 0.2 ಮಿಲಿಲೀಟರ್ ಇಮಡಾಕ್ರೋಫೀಡ್ 18.8 SL ಅನ್ನು 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕೋಳಿ ಸಾಕಾಣಿಕೆ. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯನ್ನು ಉಷ್ಣಾಂಶದ ಸ್ಥಿರತೆ ಕಾಪಾಡಲು ವಿದ್ಯುತ್ ಬಲ್ಪುಗಳ ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಗಳಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಜಾನುವಾರುಗಳನ್ನು ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗಗಳಲ್ಲಿ ಕಟ್ಟಿಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಠಡಿಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿ ಆಡದಂತೆ ನೋಡಿಕೊಳ್ಳಬೇಕು. ರೈತ ಬಂಧುವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಇದು ರೈತ ಬಂಧುವರಿಗೆ ಮುಂದಿನ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ಪಲವಲದೊಡ್ಡಿ ಗ್ರಾಮದ ಜಂಗ್ಲಿ ಸಾಬ್ ಅವರ ಹೂ ಬೇಸಾಯದ ಅನುಭವಗಳನ್ನು ಕೇಳಿ. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಪಲವಲದೊಡ್ಡಿ ಗ್ರಾಮದ ಜಂಗ್ಲಿ ಸಾಬ್ ಅಂತೇಳಿ. ಇವರು ಹೂವಿನ ಬೇಸಾಯವನ್ನು ಮಾಡ್ತಾ ಇದ್ದಾರೆ. 3 ತರ ಹೂಗಳನ್ನು, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಮತ್ತು ಇನ್ನೊಂದು ಕನಕಾಂಬರ, 3 ಹೂಗಳನ್ನು ಹಾಕಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ. ಯಾವ ರೀತಿ ಲಾಭ ಪಡ್ಕೋತಿದ್ದಾರೆ, ಏನೇನು ಅವರಿಗೆ ಹೂವಿನಿಂದ ಅನುಕೂಲತೆ ಆಗಿದೆ, ಎಷ್ಟು ವರ್ಷ ಆಯಿತು, ಜೊತೆಗೆ ಹೂವಿನ ಬೇಸಾಯ, ಹೂವಿನ ಮಾರಾಟ ಹೇಗೆ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಜಂಗ್ಲಿ ಸಾಬ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಜಂಗ್ಲಿ ಸಾಬ್ ಅವರು, ಹೂವಿನ ಬೇಸಾಯ ಮಾಡಕತ್ತಿ ಎಷ್ಟು ವರ್ಷ ಆಯ್ತು ನೀವು? 4 ವರ್ಷ ಆಯ್ತು ಸರ್. ನಾಲ್ಕು ವರ್ಷದಿಂದ ಏನು ಮಾಡೋಕ್ಕಿಂತ ಮುಂಚೆ ಬೇರೆ ಕಡೆ ನೋಡಿದ್ರ ಅಥವಾ ಇಲ್ಲ ಹೂವಿನ ನೋಡಿಲ್ಲ ಸರ್? ನೋಡಿಲ್ಲ ನೋಡಿ. ಯಾಕೆ ಹೂ ಹಾಕ್ಬೇಕಂತ ಬಂದ್ ನಿಮಗೆ? ನಮಗೆ ಹಿಂಗೆ ಇಂಥವ್ರು ಹಾಕಿರಿ ಬೇಸ್ ಇರ್ತಾವ ಅಂದ್ರೆ ಸರ್ ಹಾಕಿದ್ರು ಸರ್, ನಮಗೆ ಅಷ್ಟು ಚಲೋ ಕಾಣುತ್ತೆ ಸರ್. ಎಷ್ಟೆಷ್ಟು ಹಾಕಿರಿ? ಮೂರು ಥರ ಹೂ ಇದೆಯಲ್ಲ, ಎಷ್ಟೆಷ್ಟು ಎಷ್ಟೆಷ್ಟು ಕ್ಷೇತ್ರ ಇದೆ ಅದು? ಎಷ್ಟೆಷ್ಟು ಗುಂಟೆ ಇದೆ ಹೂವು? ಅವ 20 ಗುಂಟೆ ಇದೆ ಸರ್. ಅಂದರೆ ಮೂರು ಹೂಗಳು ಸೇರಿ 20 ಗುಂಟೆ ಇದೆ. ಹಾಂ ಸರ್. ಈಗ ಮೂರು ಥರ ಹೂ ಹಾಕಿದ್ರಿ ನೀವು, ಒಂದೇ ಹಾಕ್ಬೋದಾಗಿತ್ತು, ಮೂರು ಥರ ಹೂ ಯಾಕೆ ಹಾಕಿದ್ರಿ? ಚಲೋ ಇರ್ತದೆ ಸರ್, ಮೂರು ನಮನ ಹಾಕಿದ್ರೆ ಚಲೋ. ಇದು ಕೆಂಪುದು ಬಿಳಿ ಅದು ಚಲೋ ಕಾಣಿಸ್ತದೆ ಸರ್. ಬಿಳಿ ಆದರೆ ಬರೇ ಬಿಳಿ ಅದು ಕಾಣಿಸ್ತದೆ ಸರ್. ಗುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಅದ್ರಾಗ ಕಲಸಿ ಕನಕಾಂಬರ ಕಟ್ಟಿದರೆ ಚಲೋ ಕಾಣಿಸ್ತದೆ ಸರ್. ಈ ಕೆಂಪು ಒಂದು ದಂಡೆ ಮಾಲೆ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತದೆ. ಹೌದು ಸರ್. ಅದನ್ನ ಹಾಕುವಾಗ ಎಲ್ಲೂ ಸಸಿಗಳನ್ನ ಬೀಜ ನೀವೇ ಮಾಡ್ಕೊಂಡ್ರು, ಎಲ್ಲಿಂದ ತಗೊಂಬಂದ್ರಿ? ಚೆನ್ನಲ್ಲಿ ತಂದ್ರೆ ಸರ್, ರಾಯಚೂರ್ಗ ಅವ್ರಿಗೆ ಕೊಟ್ಟಿದ್ವಿ, ಅವರು ಕಳಿಸಿದ್ರು ಸರ್. ಬೀಜ ಕಳಿಸಿದ್ರ? ಇಲ್ಲ ಸರ್, ಸಸಿಗಳು ಸರ್. ಹೌದಾ ಸರ್? 70 ರೂಪಾಯಿ ಒಂದು ಸರ್, 70 ರೂಪಾಯಿ. ಆಮೇಲೆ ಕನಕಾಂಬರ? ಕನಕಾಂಬರ ನಾವು ಹಾಕಿ ಸರ್, ಸಸಿ ನಾರು ಬೀಜ ತಂದು ಹಾಕಿದ್ವಿ ಸರ್. ಈಗ 4 ವರ್ಷದಿಂದ ಮಾಡಾಕತ್ತೀರಿ, ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಹೂ ಚಾಲು ಆತು? ಅವಾಗ ಇಂದನ ಸರ್ ಆಗ್ತದೆ ಸರ್, 4 ತಿಂಗಳಕ್ಕೆ 6 ತಿಂಗಳ ಚಾಲು ಸ್ಟಾರ್ಟ್. ಹ್ಞೂ. ಇನ್ನು ಬೇಸಿಗೆಲ್ಲ ಅಂದರೆ 8 ಕೆಜಿ ಆಗ್ತಾವೆ ಸರ್. ಇದು ಗುಂಡು ಮಲ್ಲಿಗೆ. ಈಗ ಪ್ರತಿ ಹೂ ಚಾಲು ಆದಮೇಲೆ ಪ್ರತಿನಿತ್ಯ ದುಂಡು ಮಲ್ಲಿಗೆ ಎಷ್ಟಾಗತ್ತೆ, ಸೂಜಿ ಮಲ್ಲಿಗೆ ಎಷ್ಟಾಗತ್ತೆ, ಮತ್ತು ಕನಕಾಂಬರ ಹೂವು ಎಷ್ಟಾಗ್ತಾವೆ, ಎಷ್ಟು ಕೆಜಿ ಬರ್ತಾವೆ ನಿಮಗೆ? ಪ್ರತಿ ದಿವಸ ಅಂದರೆ 1.5 ಕೆಜಿ ಬರ್ತದೆ ಸರ್ ಕನಕಾಂಬರ. ಈಗ ಗುಂಡು ಮಲ್ಲಿಗೆ ಈಗ ಮೊನ್ನೆ 2 ಕೆಜಿ ಬಂದ ಸರ್, ಈಗ 20 ಕೆಜಿ ಬಂದ ಸರ್. ಸೂಜಿ ಮಲ್ಲಿ 1 ಕೆಜಿ ಬರ್ತದೆ ಸರ್. ಅಂದರೆ ಪ್ರತಿ ದಿವಸ ನಿಮ್ಗೆ ಎವರೇಜ್ ಆಗಿ 3-4 ಕೆಜಿ ಹೂ ಬರ್ತಾವೆ? ಹೌದು ಸರ್. ಬೇಸಿಗೆಗಳಿಗೆ ಎಷ್ಟು ಕೆಜಿ ಬರ್ತಾವ? 8 ಕೆಜಿ ಸರ್, 8 ಕೆಜಿ ಬರ್ತಾವೆ. 8 ಕೆಜಿ ಅಂದರೆ 3 ತಿಂಗಳು ಬರ್ತದೆ ಸರ್. ಪ್ರತಿ ದಿವಸ 8 ಕೆಜಿ ಹೂವು 3 ತಿಂಗಳು ಬರ್ತದೆ? ಹೌದು ಸರ್. ಈಗ ನೋಡ್ರಿ, ಹೂವು ಮಾಡ್ತೀರಿ ನೀವು, ಚೆನ್ನಾಗಿ ಬರ್ತಾ ಇದೆ, ಏನೇನು ಅದಕ್ಕೆ ಗೊಬ್ಬರ ಹಾಕ್ತೀರಿ, ಹೇಗೆ ಮತ್ತು ನೀರು ಅದು ಹೆಂಗೆ ಮಾಡಿರಿ, ಡ್ರಿಪ್ ಮಾಡ್ಕೊಂಡಿರಿ ಹೆಂಗೆ, ಏನದಕ್ಕೆ ಸಮಸ್ಯೆ ಅಥವಾ ಎಣ್ಣೆ ಹೊಡಿದದ್ದು ಏನೇನು ಬರ್ತದೆ ಹೇಳಿ ಸ್ವಲ್ಪ ಸರ್? ಡ್ರಿಪ್ಪು ಮಾಡಿದ್ವಿ ಸರ್, ಎಣ್ಣೆ ಇದು ಗೊಬ್ಬರ ಮಸಾಲ ಹಾಕ್ತೀವಿ ಸರ್, ದನಗಳ ಗೊಬ್ಬರ ಹಾಕ್ತೀವಿ ಸರ್, ಮತ್ತು ಏನೇನು ತಂದು ಎಣ್ಣೆ ಹೊಡ್ತೀವಿ. ಹೂವು ಹುಳ ಬಿದಿರೆ ಹೇಗೆ ನಿಮಗೆ ಗೊತ್ತಾಗತ್ತಾ? ಎಣ್ಣೆ ಹುಳ ತಂದು ಹೊಡಿದು ಎಲ್ಲದೋ ಯಾರನ್ನಾರು ಕೇಳ್ತಾರೆ ಹೊಡಿದು ಎಣ್ಣೆ ಔಷಧ? ಗೊತ್ತಾಗಿದ್ದು ತಂದ ಹೊಡ್ತೀವಿ ಸರ್, ಗೊತ್ತಲಾರದು ಕೇಳ್ತೀವಿ ಸರ್. ಹೌದು ಸರ್. ಸಿಂಪರಣೆ ಭಾಳ ಮಾಡ್ಬೇಕಾ ಹೂವಿಗೆ? ಏನು ಬೇಕಾಗಿಲ್ಲ ಸಿಂಪರಣೆ ಮಾಡ್ಬೇಕು ಸರ್. 2 ದಿವಸಕ್ಕೊಂದು ಮಾಡ್ಬೇಕಾಗತ್ತೆ ಎಣ್ಣೆ ಹೊಡಿದು? ಎಣ್ಣೆ 4-5 ದಿವಸಕ್ಕೆ ಹೊಡಿಬೇಕು ಸರ್, ಕಂಪಲ್ಸರಿ ಹೊಡಿಬೇಕು. ಇಲ್ಲಿಕ್ರೆ ಬರೋದಿಲ್ಲ ಸರ್, ಹೂವು ಗೊಬ್ಬರ ಹಂಗೆ ಹಾಕ್ಬೇಕು ಸರ್, ಇಲ್ಲಿಕ್ರೆ ಬರೋದಿಲ್ಲ. ನಿಮ್ದು ಉಸುಕು ಭೂಮಿ ಅಂತ ನೀರದು ಎಷ್ಟು ದಿವಸಕ್ಕೊಮ್ಮೆ ಇದನ್ನು ಮಾಡ್ತಾರೆ, ದಿವಸ ಹಾಕ್ಬೇಕಾ ನೀರು? ಯಾವ್ದು ಸರ್? ಡ್ರಿಪ್ ದಿವಸ ಇಡಬೇಕು. ಹಂಗೆ ನದಿ ನೀರು ಬಿಟ್ಟದಂಗೆ ಬಿಟ್ಟಿದ್ರೆ 3-4 ದಿವಸಕ್ಕೆ ಒಂದು ಸಲ ಸರ್. ಡ್ರಿಪ್ ನೀರು ಅಂದರೆ ದಿನ ಬಿಡ್ಬೇಕು ಸರ್. ದಿವಸ ಎಷ್ಟು ತಾಸು ಬಿಡ್ತೀರಿ? ಒಂದು ತಾಸು ಸರ್. ಹೌ, ಈ ಕಡೆ ಒಂದು ತಾಸು, ಆ ಕಡೆ ಒಂದು ತಾಸು, ಇದು ಹತ್ತಿಗೊಂದು ತಾಸು, ಹೂಗೊಂದು ತಾಸು, ಹಂಗೆ ಸರ್. ಹೌ, ಡ್ರಾಯಿಂಗ್ ಫುಡ್ಗೊಂದು ತಾಸು. ಈಗ ಮತ್ತೆ ಅದಕ್ಕೆ ತಿಪ್ಪೆ ಗೊಬ್ಬರ ವರ್ಷ ಹಾಕ್ತಿರ್ತೀರಿ ಏನಾದರೂ? ಹಾಕ್ತೀವಿ ಸರ್, ದನಗಳ ಗೊಬ್ಬರ ಹಾಕ್ತೀವಿ ಸರ್, ಫುಟ್ಟಿ ಹಾಕ್ತೀವಿ ಸರ್. ಎಷ್ಟು ತಿಂಗಳಿಗೆ ಮಸಾಲೆ ಹಾಕ್ಬೇಕು ಗೊಬ್ಬರ? ಒಂದು 6 ದಿವಸಕ್ಕೆ 1 ಸಲ ಹಾಕ್ತೀವಿ ಸರ್, ಡಿ ಎಪ್ಪು 6 ದಿವಸಕ್ಕೆ 1 ಸಲ, 8 ದಿವಸಕ್ಕೆ 1 ಸಲ. ದೊಡ್ಡ ಗಿಡ ಆದರೆ 1/2 ಕೆಜಿ ಮಿಕ್ಸು, ಅಮೋನಿ ಪೊಟಾಸು ಡಿ ಎಪ್ಪು ಮಿಕ್ಸ್. ಗೊಬ್ಬರ ಏನು ನೀವು ಸುತ್ತಾರ್ದ ಗಿಡ ಸುತ್ತ ಹಾಕ್ತೀರಿ? ಅದು ಸರ್, ಆ ಗಿಡ ಸುತ್ತ ಹಾಕ್ತು. ಈ ನೋಡ್ರಿ ಜಂಗ್ಲಿ ಸಾಬ್ ಅವರೇ, ಪ್ರತಿ ದಿವಸ 8 ಕೆಜಿ ಹೂವು ಬರ್ತದೆ ನಿಮಗೆ ಬೇಸಿಗೆಯಲ್ಲಿ, ಹೆಂಗೆ ಕೆಜಿ ಹೂ ಮಾರ್ತೀರಿ ಸರ್? 200 ರೂಪಾಯಿ ಸರ್. ಅಂದರೆ 200 ಅಂದರೆ 8 ಕೆಜಿ ಅಂದರೆ 1600 ರೂಪಾಯಿ ಆಯ್ತು ಒಂದು ದಿವಸಕ್ಕೆ. ಹಾಂ ಸರ್. ನಿಮಗೆ ಒಂದು ತಿಂಗಳನ್ಯಾಗ ಹಿಡಿದ್ರೆ 48,000 ರೂಪಾಯಿ, 16 × 3 = 48, 48,000 ರೂಪಾಯಿ ಆಯ್ತು ಒಂದು ತಿಂಗಳಲ್ಲಿ. ಹೌದು ಸರ್. ಬೇಸಿಗೆಲ್ಲ ಒಂದೇ ಸರ್. ಹಾಂ, ಈಗೇನು ಕಮ್ಮಿ ಬರ್ತದೆ ಸರ್, 1 ಕೆಜಿ 2 ಕೆಜಿ ಬಂದರೆ ಎಲ್ಲ 3 ಕಲಿಸಿ 3 ಕೆಜಿ 4 ಕೆಜಿ ಬರ್ತದೆ. ಈಗ ಎಷ್ಟು ಗುಂಟೆ ಅಂದರೆ ನೀವು ಅದೀಗ? ಅದ 20 ಗುಂಟೆ ಸರ್. 20 ಗುಂಟೆ ಹೂವಿನಲ್ಲಿ ಪ್ರತಿ ದಿವಸ ಪ್ರತಿ ತಿಂಗಳು ಬೇಸಿಗೆಯಲ್ಲಿ ನಿಮಗೆ ಅಂದಾಜಾಗಿ 50,000, 3 ತಿಂಗಳ 1.5 ಲಕ್ಷ ಆಯಿತು. ಆಮೇಲೆ ಉಳಿದ ದಿವಸ ನೀವು 2 ಕೆಜಿ ಎವರೇಜ್ ಹಿಡಿದ್ರೆ ಉಳಿದ ತಿಂಗಳಲ್ಲಿ ವರ್ಷಗಟ್ಟಲೆ ಹೂ ಬರ್ತಾ ಇರ್ತದ? ಬರ್ತದೆ ಸರ್. ಬರ್ತದೆ ಅಂದರೆ ಇವು ಕನಕಾಂಬರ ಬರ್ತಾವ, ಒಂದು ಸಲ ಸೂಜಿ ಮಲ್ಲಿ ಬರ್ತಾವ, ಒಂದು ಸಲ ಗುಂಡು ಮಲ್ಲಿ ಬರ್ತದೆ ಸರ್. ಹೌದು ಸರ್. ರೇಟ್ ಹೆಂಗೆ ಮಾರಾಕತ್ತೀರಿ? ಕೆಜಿ ದುಂಡು ಮಲ್ಲಿಗೆ ರೇಟ್ ಹೆಂಗೆ, ಕನಕಾಂಬರ ಹೆಂಗೆ, ಸೂಜಿ ಮಲ್ಲಿಗೆ ರೇಟ್ ಹೆಂಗೆ ಇರ್ತದೆ? ಒಂದೇ ರೇಟ್ ಸರ್, 200 ರೂಪಾಯಿ ಸರ್. ಹೇಗೆ ಇಲ್ಲೇ ಬಂದು ಹೋಯ್ತಾರ, ನೀವ ಮಾರ್ಕೆಟ್ಗೆ ಹೋಯ್ತಾರೆ? ಹೇಗೆ ಹೋಯ್ತಾರ ಸರ್? ಇಲ್ಲೇ ಬಂದು ಹೋಯ್ತಾರ. ಈಗ ನಾನು ಮಾರಾಕ ಹೋಗ್ತೀನಿ ಊರ ಕಟ್ಟಿ ಕಾಸಿ. ನೀವೇನು ಹೂವನ ಹಂಗೆ ಮಾಡ್ತಾರೆ, ಹೆಂಗೆ ಅದನ್ನು ತೂಕ ಮಾಡಿ ಕೊಡ್ತೀರೋ ಅಥವಾ ಮಾಲೆ ಮಾಡಿ ಅಥವಾ ಸರ ಮಾಡಿ ಮಾಡ್ತಾರೆ ಹೆಂಗೆ? ಹೂವು ಕಟ್ಟದ ಅವ್ರ ಕೊಡ್ತೀವಿ, ಕಟ್ತಾರ ನಾವು ಮಾರ್ಕೊಂಡು ಬರ್ತೀವಿ ಸರ್. ಹೆಂಗೆ ಮಳ ಮಾರ್ತೀರಿ ಅದನ್ನು? ಹೌದು ಸರ್, 10 ರೂಪಾಯಿ ಸರ್. ಹೌದು ಸರ್. ಹೇಗೆ ನಿಮಗೆ ಹೂ ಕಟ್ಟಿ ಮಾರೋದು ಲಾಭ ಅನಿಸೋದು, ಹಂಗೆ ಕುಲ್ಲ ಹೂ ಮಾರೋದು ಲಾಭ ಅನಿಸೋದು? ಅಲ್ಲಿ ಕಟ್ಟಿ ಮಾಡಿದ್ರೆ ಲಾಭ ಸರ್, ಕಟ್ಟಿ ಮಾಡಿದ್ರೆ ಲಾಭ. ಈಗ ಕುಲ್ಲ ಮಾಡಿದ್ರೆ ಲಾಭ ಇಲ್ಲ ಸರ್. ಹೌದು ಸರ್. ಅವ್ರು ನಿಮ್ಗೆ ಹೂ ಕಟ್ಟಿ ಕೊಡಕ್ಕೆ ಎಷ್ಟು ತಗೋತಾರೆ ರೊಕ್ಕ ಕಟ್ಟಿ ಕೊಡೋರು? 100 ರೂಪಾಯಿ ಸರ್, ಕೆಜಿಗೆ. ಕೆಜಿ ಹೂವು ಕಟ್ಟಿ ಕೊಡಲಿಕ್ಕೆ 100 ರೂಪಾಯಿ? 100 ರೂಪಾಯಿ ಸರ್. 3 ಕೆಜಿ 4 ಕೆಜಿ ಹೂವು ಕಟ್ಟಿಸ್ತೀರಿ ನೀವು? ಹೋಗೋದಿಲ್ಲ ಸರ್, ಅಷ್ಟೊಂದು ಹೋಗಿಸಿಲ್ಲ ಸರ್. ಅವ್ರಿಗೆ ಬೇರೆ ಹಾಕ್ತೀವಿ, 1 ಕೆಜಿ 1.5 ಕೆಜಿ ಅಷ್ಟೇ. 10 ರೂಪಾಯಿಗೆ ಮಳ ಮಾರ್ತೀರಿ? ಹೌದ್ರಿ. ಯಾವಾಗಾರ ಹೂ ನಿಮಗೆ ಉಳಿದದ್ದು ಇವತ್ತು ಹೋಗಲಿಲ್ಲ, ಹೂ ಮಾರಾಟ ಆಗಲಿಲ್ಲ, ಒಣಗಿದ್ದು ಯಾರು ತಗೊಳ್ಳೋರಿಲ್ಲ ಅಂತದ್ದು ಏನಾರ ಆಗ್ಯದ? ಆ ಥರ ಆಗಿದ್ರೆ ಸರ್ ನಾವು ಬಿಟ್ಟಾಕ್ತೇವೆ ಸರ್. ಆಗಿದೆ ಸರ್, ಹಂಗೆ ಆಗಿದೆ. ಯಾವಾಗತ್ತವ ಆ ಥರ ಯಾವಾಗತ್ತೆ ನಿಮಗೆ ಸರ್? ಒಂದೊಂದು ದಿವಸ ಜಗ್ಗೋತಾವ, ಯಾವ್ದಾನ ಹಬ್ಬ ಗಿಬ್ಬ ಆದರೆ ಜಗ್ಗೋತಾವ. ಮತ್ತೆ ಹಬ್ಬ ಇಲ್ಲ ಅಂದ್ರೆ? ಅಲ್ಲ, ಹಬ್ಬ ಇಲ್ಲ ಅಂದ್ರೆ ನೀವು ಮಾಲೆ ಕಟ್ಟಿಸಿ ಹೋಗಿ ಕಟ್ಟಿ ಹೋಗಿ ಕುಂತ ಮಾರ್ಬೋದಲ್ಲ ಸಾಯಂಕಾಲ ಮುಂಜಾನೆ. ಎಲ್ಲಿ ಮಾರ್ತೀವಿ ಸರ್, ಇಲ್ಲ ಮಾರೋದಿಲ್ಲ. ಈ ಊರವ್ರು ತಿರುಗಿ ಮಾಡ್ಬೇಕು ಸರ್. ಮಾರ್ತೀರಿ ಆ ಥರ ಮಾರೀರಿ ಅವ್ರ ಹಂಗೇನೆ ಮಾಡಕ್ ನಾಲ್ಕು ಊರು ತಿರುಗುತ್ತೀನ್ರಿ. ಆ ಥರ ಮಾಡಿದ್ರೆ ಒಳ್ಳೆ ಲಾಭ ಆಗತ್ತಲ್ಲ? ಇನ್ನು ಉಳಿತೇವೆ ಸರ್, ಒಂದೊಂದ್ಸಲ ಜಗ್ಗಿ ಉಳಿತೇವೆ, ಒಂದೊಂದ್ಸಲ ಉಳಿದಲ್ಲ. ಅಂದಾಜಾಗಿ ಒಂದು ವರ್ಷದಲ್ಲಿ ಅಷ್ಟು ಕೇವಲ 20 ಗುಂಟೆದಿಂದ ಒಂದು ವರ್ಷದಲ್ಲಿ ನಿಮ್ಮ ಖರ್ಚು ಎಲ್ಲ ತೆಗೆದು ಎಷ್ಟು ಉಳಿತದೆ ಅಂತೀರಿ ರೊಕ್ಕ ನಿಮ್ಗೆ ಹೂವಿಂದು? ಹೂ ಸರ್ ಒಂದು ವರ್ಷದ ಪೂರ ಬರದ ಸರ್, ಈಗ ತಿಂಗಳಾಯ್ತು ಬರಕ್ಕ ಹೂವು, ಇಷ್ಟು ದಿನ ಬಂದಿಲ್ಲ. ಅಲ್ಲ ಇಲ್ಲಿ ಪರವಾಗಿಲ್ಲ, ಈ ಒಂದು ಬ್ಯಾಸಿಗಿಂದ ಮುಂದಿನ ಬ್ಯಾಸಿಗೆ ಮುಗಿಯುತ್ತಾನ, ಒಟ್ಟು ಟೋಟಲ್ ಒಂದು ವರ್ಷದೊಳಗೆ ಆ ಹೂವಿಂದ ಹೊಲದಿಂದ ನಿಮಗೆ ರೊಕ್ಕ ಎಷ್ಟು ಬರ್ತದೆ? ಬರ್ತದೆ ಸರ್, ತಿಂಗಳಕ್ಕೆ ಬರಬೇಕಂದ್ರೆ ಬೇಸಿಗೆಕಾಲ 30,000 ಬರುತ್ತೆ ಸರ್. ತಿಂಗಳ ಸರ್ ನೋಡಿರಿ, 20 ಗುಂಟೆದಿಂದ ನಿಮ್ಗೆ 30, ನೀವೇ ಹೇಳಿದ್ರಿ 30,000 ರೂಪಾಯಿ ಅಂದ್ರೆ 3 ತಿಂಗಳು ಅಂದ್ರೆ 100,000 ರೂಪಾಯಿ ಆಯ್ತು. ಉಳಿದದ್ದು ಬಿಟ್ಬಿಡಮ್ಮ, 100,000 ರೂಪಾಯಿ ಬರೀ 3 ತಿಂಗಳನ್ಯಾಗ ಬಂತು ನಿಮಗೆ, ಬರೀ 20 ಗುಂಟೆ. ಲಾಭ ಅಂತೀರಿ ಹೆಂಗಂತೀರಿ ಹೂವಿಂದ? ಬರೀ ಹೌದ ರೀ. ಮತ್ತೆ ಯಾಕೆ ಲಾಭ ಆದ್ರೆ ರೈತರು ಯಾಕೆ ಹೂವಿನ ಬೇಸಾಯ ಮಾಡಿಲ್ಲ ಎಲ್ಲರೂ? ಮಾಡ್ಬೇಕಾದ್ರೆ ಅದು ಒಂದೊಂದು ಮಾಹಿತಿ ಸರ್. ಈಗ ನೋಡ್ರಿ ಯಾಕೆ ಮಾಡಿಲ್ಲ ಅಂತಂದ್ರೆ, ಹೂ ಹರಿಯಕ್ಕೆ ಆಳು ಸಿಗೋದಿಲ್ರಿ, ಕೂಲಿ ಆಳು ಸಿಗೋದಲ್ಲ, ದೊಡ್ಡ ಸಮಸ್ಯೆ ಅಂತೇಳಿ ಹೂವಿನ ಬೇಸಾಯ ಮಾಡೋದು ಕಡಿಮೆ. ನೀವು ಹೂ ಹರಿಲಿಕ್ಕೆ ನೀವೇ ಮನೆಯವರು ಹರಿತೀರ, ಹೆಂಗ್ ಮಾಡ್ತೀರಿ ಸರ್? ಮನೆಯವರು ಹರಿಸಿದ ಸರ್, ಕೂಲಿಯವ್ರು ಇಡಬೇಕಂದ್ರೆ ಜಗ್ಗಬೇಕು ಸರ್. ಹಾ, ಕೂಲಿಯವ್ರು ಇಡಬೇಕಂದ್ರೆ ಜಗ್ಗಬೇಕು. ಅವ್ರು ಎಷ್ಟು ಮನೆ ಇದ್ರೆ? ಮನೆಯಾಗೆ ಎಲ್ಲ ಮಕ್ಳು ಓದೋದಾರ? ಅದೇರ ಸರ್, ನಾವು 13 ಮಂದಿ ಇದ್ದೀವಿ ಸರ್. ಹೌದು ಸರ್, ಅವ್ರ ಸರ್ ಮನೆಯವರು, ಹೆಣ್ರು, ಮಕ್ಕಳು, ಮೊಮ್ಮಕ್ಕಳು, ಎಲ್ಲರು 13-14 ಮಂದಿ ಆಯ್ತು ಸರ್ ಎಲ್ಲರು. ನೀರಾವರಿ ಎಷ್ಟು ತೋಟ ನಿಮ್ದು? ನೀರಾವರಿ ಸರ್ ಎಲ್ಲ 5 ಎಕರೆ ಸರ್. 13 ಮಂದಿ ಅಲ್ಲೇ ಕೆಲಸ ಮಾಡ್ತೀವಿ. ಹೌದು ಸರ್, ಇದ್ರಾಗ ಇನ್ನೂ ಬೇರೆ ಕೂಲಿ ಹಿಡಿತೀವಿ ಸರ್. ಹೌದು, ಇವತ್ತು 4 ಬಂದಿಲ್ಲ ಸರ್ ಕೂಲಿ ಅವರು. ಹಾ, ಕೂಲಿ ಮಂದಿನೂ ಬರ್ತಾರ? ಹೌದು ಸರ್. ಮತ್ತೆ ಕೂಲಿ ಮಂದಿನೂ ಬೇಕು ನಿಮ್ಗೆ. ಈಗ ಹೂ ಇದೆ ನಿಮ್ದು, ಬೀಜ ಮಾಡ್ತಾ ಇದ್ದೀರಿ, ಮತ್ತೆ ಹಣ್ಣು ಡ್ರ್ಯಾಗನ್ ಫ್ರೂಟ್ ಹಾಕಿರಿ, ಇನ್ನೂ ಡ್ರ್ಯಾಗನ್ ಫ್ರೂಟ್ ಬರ್ತಾ ಇಲ್ಲ ನಿಮ್ದು, ಅದನ್ನ ಬಿಟ್ಬಿಡಮ್ಮ. ಈಗ ಇದ್ದದ್ರೊಳಗೆ ನಿಮ್ಗೆ ಲಾಭ ಕೊಡುವಂಥ ಬೆಳೆ ಯಾವ್ದು? ಈಗ ಲಗ್ದಿ ಲಾಭ ಆಗಿದೆಪ್ಪ ನನಗೆ, ಒಳ್ಳೆ ಖುಷಿ ತಂದಂಥ ಬೆಳೆ ಯಾವುದು? ಬೆಳೆ ಅಂದರೆ ಈಗ ಇದು ಹತ್ತಿ ರೀ, ಬೀಜ ಹತ್ತಿ ಬೀಜ ಹೋದ್ರೆ ನಮ್ಗೆ ಇನ್ನೂ ಲಾಭ ರೀ. ಇನ್ನೂ ಲಾಭ ರೀ. ಬೀಜ ಮಾಡಕತ್ತೆ ಎಷ್ಟು ವರ್ಷ ಆಯ್ತು? ಅದು 5 ವರ್ಷ ಆಯ್ತು. ನೋಡ್ರಿ ಜಂಗ್ಲಪ್ಪ ಅವರು, ಹೂವಿನ ಬೇಸಾಯ ಬರೀ 20 ಗುಂಟೆ ಮಾಡಿರಿ, ಇನ್ನು 20 ಗುಂಟೆ ಮಾಡ್ಬೋದಾಗಿತ್ತಲ್ಲ ನೀವು? ಎಲ್ಲಿ ಅರ್ಯಾಕ ಆಗದಿಲ್ರಿ, ಅರ್ಯಾಕ ಆಗದಿಲ್ರಿ ಸರ್. ನೋಡ್ರಿ ಜಂಗ್ಲಪ್ಪ ಅವರೇ, ಹೂವಿನ ಬೇಸಾಯ ಮಾಡಿ ಒಳ್ಳೆ ಲಾಭವನ್ನು ಪಡಿತಾ ಇದ್ದೀರಿ ನೀವು, ಇನ್ನು ಹೂವಿನ ಬೇಸಾಯ ಜಾಸ್ತಿ ಮಾಡುವ ಆಸೆ ಇಲ್ಲ ನಿಮಗೆ? ನಾವೇ ಹೊಲ್ದಾಗ ಇದು ಮಾಡ್ಬೇಕು ಸರ್, ಕೂಲಿ ಹಿಡಿಬೇಕಂದ್ರೆ ಹಿಡಿದು ಕೂಲಿ ಅವ್ರು ಮಾಡ್ಬೇಕಾದ್ರೆ ಕೆಲಸ ಮುಗಿದಿಲ್ಲ ಸರ್. ನಮ್ಮ ಮನೆಯವರೆಲ್ಲ ಮಾಡ್ತೀವಿ, ಎಲ್ಲ ಇದು ಮಾಡ್ತಾರೆ. ಒಳ್ಳೆ ಲಾಭ ಬರ್ತಾ ಇದೆ ಹೂವಿನ ಬೇಸಾಯ. ಇದೇ ರೀತಿ ನಿಮ್ಮ ಹೂವಿನ ಬೇಸಾಯ ಮುಂದುವರಲಿ. ನಿಮ್ಮ ವಿಚಾರದಲ್ಲಿ ನಮಗೆ ಗೊತ್ತಾಗೋದೇನಂತಂದ್ರೆ, ಹೂವು ಒಂದು ಭಾಳ ಮಾಡಬಾರ್ದು, 1 ಎಕರೆ 2 ಎಕರೆ ಮಾಡಿದ್ರೆ ಹರಿಯೋದು ಕಷ್ಟ ಆಗತ್ತೆ, ಕೂಲಿ ಆಳು ಸಿಗಲ್ಲ, ಮಾಡಿದ್ರೆ 1/2 ಎಕರೆ ಅಷ್ಟೇ ಸಾಕು ಅಂತಕ್ಕಂಥದ್ದು ನಿಮ್ದು? ಹೌದ್ರಿ, ಹೌದ್ರಿ, ಸಾಕು, ಅಷ್ಟೇ ಸಾಕು ರೀ, ಇನ್ನ ಆಗದಿಲ್ರ, ಜಗ್ಗಿಟ್ರೆ ಆಗದಿಲ್ರ, 1 ಎಕರೆ ಇಡ್ಬೇಕಂದ್ರೆ ಆಗದಿಲ್ಲ. ಒಳ್ಳೇದು ಜಂಗ್ಲಪ್ಪ ಅವರು, ನಿಮ್ಮ ಹೂವಿನ ಅನುಭವ ಹಂಚ್ಕೊಂಡ್ರಿ. ರೈತರು ವಿಚಾರ ಮಾಡಲಿ, ಹೂವಿನ ಬೇಸಾಯ ಮಾಡಲಿಕ್ಕೆ ಬಂದರೆ ಖಂಡಿತ ಲಾಭ ಇದೆ ಹೂವಿಂದು. ಕನಿಷ್ಠ ನೀವು ನಿಮ್ಮ ವಿಚಾರದಲ್ಲಿ, ಬೇಸಿಗೆಯಲ್ಲಿ ನಿಮಗೆ 20 ಗುಂಟೆಯಿಂದ 100,000 ರೂಪಾಯಿ ಹೂವಿಂದು ಒಂದು ಆದಾಯ ಬರ್ತಾ ಇದೆ ನಿಮಗೆ. ಇದೇ ರೀತಿ ರೈತರು ವಿಚಾರ ಮಾಡಿ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಹೂವಿನ ಬೇಸಾಯವನ್ನು ಮಾಡಲಿಕ್ಕೆ ಮುಂದೆ ಬಂದರೆ ಖಂಡಿತ ಅನುಕೂಲತೆ ಇದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ರಾಯಚೂರು ತಾಲೂಕಿನ ಪಲ್ವದೊಡ್ಡಿ ಗ್ರಾಮದ ಜಂಗ್ಲಿ ಸಾಬ್ ಅವರ ಹೂ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶು ಧನ ಕಾ ಬಿಮಾರ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ.

ಚಂದ ಚಂದ ಸಾರುವೆ ಒಂದ ಬಯಾನ ದಿಟ್ಟ ಮಾಬೂಬ ಇಟ್ಟನು ಆಟದ ವ್ಯಸನ ದಿಟ್ಟ ಮಾಬೂಬ ಇಟ್ಟನು ಆಟದ ವ್ಯಸನ ಮಾಬೂಬ ನಾಟವ ಮೀರೆ ಮಕಬೂಲನ ಮೇಲೆ ಬಾಯಿ ಬಂದಳು ಬಿಸಿಮಿಲ ತಾಯಿ ಕೇಳಕಂದ ನಿನ್ನಿಂದ.